ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:58. ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ನೀವು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರು ನಂಬರೇನ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರೆ ಬರತ್ತಿನವ್ರು ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡು ಇಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ ಎಸ್ಟಿ ಮಾದಪ್ಪ ಅವರೊಂದಿಗೆ ಜೇನು ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ ಎಸ್ಡಿ ಮಾದಪ್ಪ ಅವರಿದ್ದಾರೆ. ಇವರನ್ನ ಸಿರಕಜೆ ಮಾದಪ್ಪ ಅಂತ ಕೂಡ ಕರೀತಾರೆ. ಇವರು ಬಹಳ ವರ್ಷಗಳಿಂದ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ಅವರ ಜೇನು ಕೃಷಿ ಅನುಭವಗಳನ್ನು ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮಾದಪ್ಪ ಅವರು. ನಮಸ್ಕಾರ. ಎಷ್ಟು ವರ್ಷದಿಂದ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ ಮಾದಪ್ಪ ಅವರು? ನಾನು 60 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೇನೆ. ಅಂದ್ರೆ ನಿಮ್ಮ ತಂದೆಯವರು ಮಾಡ್ತಾ ಇದ್ರ? ತಂದೆಯವರು ನಮ್ಮ ತಾತ ಎಲ್ಲ ಮಾಡ್ತಿದ್ರು. ನಾವೊಂದು 15-16 ವರ್ಷ ಪ್ರಾಯದಲ್ಲೇ ಅವರ ಜೊತೆಯಲ್ಲೇ ಈ ಜೇನು ಕೃಷಿಯ ಅಭಿವೃದ್ಧಿಗೆ ಶುರು ಮಾಡಿದ್ದು. ಅವಾಗ ಹೇಗಿತ್ತು ಜೇನು ಕೃಷಿ? ಆವಾಗ ಈ ಪೆಟ್ಟಿಗೆ ಜೇನು ಬರ್ತಿತ್ತಿಲ್ಲ. ಆವಾಗ ಬರ್ತಿದ್ದು ಬರೇ ಮಡಿಕೆ ಜೇನು ಮಾತ್ರ. ಮಡಿಕೆ ಜೇನು ಕಾಡು ಜೇನು ಅಂತೇಳಿ ತೆಗಿತಿದ್ರು. ನಾನು ಶಾಲೆಗೆ ಹೋಗೋ ಟೈಮಲ್ಲಿ ಆಯ್ತು, ನನಗೆ ಜೇನು ತೆಗಿಲಿಕ್ಕೆ ಹೋಗೋದು, ಜೇನು ನೋಡೋಣ ಹಿಡಿ ಅಂದ್ರೆ ಭಾಳ ಇಂಟ್ರೆಸ್ಟು. ಈಗ ತಂದೆಯವ್ರ ಜೊತೆಲೇ ಹೋಗ್ತಿದ್ದೆ. ಅವಾಗ ಏನಾಯ್ತು, ನಮ್ಮ ಮನೆ ಪಕ್ಕದಲ್ಲಿ ತೋಟದ ಒಳಗಡೆ ಒಂದು ಮಣ್ಣಿನ ಹುತ್ತದಲ್ಲಿ ಜೇನು ಕುಡಿಕೊಂಡಿತ್ತು ಹಿಂಡು. ಆವಾಗ ನಮ್ಮ ತಂದೆ ಜೊತೆ ಹೇಳಿದೆ, ನನಗೆ ಒಂದು ಪೆಟ್ಟಿಗೆ ತೆಗೆದುಕೊಡ್ಬೇಕು, ನಾನು ಈ ಜೇನು ಹಿಂಡನ್ನು ಪೆಟ್ಟಿಗೆ ಹಾಕ್ತೇನೆ ಅಂತ. ಆವಾಗ ಪೆಟ್ಟಿಗೆ ಬಂದ ಶುರು. ಅಷ್ಟೊರೆಗೆ ಪೆಟ್ಟಿಗೆ ಇತ್ತಿಲ್ಲ. ಎಷ್ಟನೇ ಇಸ್ವಿ ಇರ್ಬೋದು ಅದು? 62 ಆಯ್ಸ್ವಿಯಲ್ಲಿ. ಅವಾಗ ಏನಾಗ್ತಿತ್ತು ಅಂದ್ರೆ, ನಮಗೆ ಶಾಲೆ ಮಕ್ಕಳಿಗೆ ಈ ಸೊಸೈಟಿ ಮುಖಾಂತರ ಅವರು ಪೆಟ್ಟಿಗೆ ಹಂಚುತ್ತಿದ್ರು, ಒಂದು ಪೆಟ್ಟಿಗೆಗೆ 12 ರೂಪಾಯಿ ಅಂತೆ. ಅವಾಗ ನಮ್ಮ ತಂದೆ ಜೊತೆಲಿ ಹೇಳ್ದೆ, ಈಗ ನನಗೊಂದು ಪೆಟ್ಟಿಗೆ ತೆಗೆ ಕೊಡಬೇಕು ಅಂತ. ಅವಾಗ ತಂದೆ, ನೀನೆಲ್ಲ ಮಾಡ್ಲಿಕ್ಕಿಲ್ಲ, ನಿನಗೆಲ್ಲ ಯಾಕೆ ಪೆಟ್ಟಿಗೆ ಅಂತ ಜೋರು ಮಾಡಿದ್ರು ನನಗೆ. ಅದನ್ನು ತಾತನ ಜೊತೆ ಹೇಳ್ದೆ, ತಾತನಿಗೆ ಭಾಳ ಇಂಟ್ರೆಸ್ಟ್ ಜೀವನದಲ್ಲಿ. ಅವರೇನಾದ್ರು ಆಯಿತು ತೆಗೆಯುವ ಅಂತ ಹೇಳ್ಬಿಟ್ಟು ಅವರು ಒಂದು ಪೆಟ್ಟಿಗೆ ತೆಗೆದುಕೊಟ್ರು ನನಗೆ. ಅದನ್ನೇನು ಮಾಡಿದೆ, ನಮ್ಮ ಮನೆ ಪಕ್ಕದಲ್ಲಿ ಕಾಡಿನಲ್ಲಿ ಒಂದು ಮಣ್ಣಿನ ಅಡಿಯಲ್ಲಿ ಒಂದು ಜೇನಿತ್ತು, ಅದನ್ನು ನಾನೇ ಸ್ವತಃ ಪೆಟ್ಟಿಗೆಯನ್ನು ತಂದುಬಿಟ್ಟು ಅದಕ್ಕೆ ಮೈಣ ಎಲ್ಲ ಉಜ್ಜಿ, ಸುರುವಲ್ಲಿ ಮೈಣ ಎಲ್ಲ ಉಜ್ಜಬೇಕು, ಅದಕ್ಕೆ ಇಲ್ಲದ್ರೆ ಅದರಲ್ಲಿ ತರ ಸ್ಮೆಲ್ ಇರ್ತದೆ ಆ ಮರದಲ್ಲಿ. ಅದನ್ನು 2 ದಿವಸ ನೀರಿಗೆ ಹಾಕಿ ಅದನ್ನ ನಂತರ ಒಣಗಿಸಿ ಅದಕ್ಕೆ ನಂತರ ಜೇನು ಮೈಣ ಎಲ್ಲ ಉಜ್ಜಿ ಅದನ್ನು ಹಾಗೆ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಏನು ಮಾಡಿದೆ, ಈ ಹುತ್ತದಲ್ಲಿ ಇದ್ದಂಥ ಜೇನುಹಿಂಡನ್ನು ಅದಕ್ಕೆ ಸೇರಿಸಿದೆ. ಅದಕ್ಕೆ ಸೇರಿಸಿ ಅದು ಸಕ್ಸಸ್ ಆಯಿತು. ಅದೇ ವರ್ಷ ನನಗೆ 60 ಪೌಂಡ್ ಜೇನು ಕೊಡ್ತಾ ಪೆಟ್ಟಿಗೆ. ಫೆಬ್ರವರಿಯಲ್ಲಿ ನನ್ನ ಸೇರಿಸಿದ್ದು, ಮೇಗಾಗುವಾಗ 3 ಸೂಪರ್ ಕೊಡುವಷ್ಟು ಅಷ್ಟು ನೊಣಗಳ ಸಂಖ್ಯೆ ಆಯ್ತು ಅದರಲ್ಲಿ. ಅದರಲ್ಲಿ ಒಂದೇ ಬಾಕ್ಸಲ್ಲಿ ನನಗೆ 60 ಪೌಂಡ್ ಜೇನು ಬಂತು. ಆವಾಗ 1 ಪೌಂಡ್ ಜೇನಿಗೆ 1 ರೂಪಾಯಿ, ಪೆಟ್ಟಿಗೆಗೆ ಕೊಟ್ಟಿದ್ದು 12 ರೂಪಾಯಿ. ಒಂದೇ ವರ್ಷದಲ್ಲಿ ನನಗೆ ಈ 12 ರೂಪಾಯಿ ಬಾಕ್ಸಲ್ಲಿ 60 ರೂಪಾಯಿ ಬಂತು. ಪಟ್ಟು ಲಾಭ ಬಂತು. ಅದರಿಂದಾಗಿ ಜೇನಿನಲ್ಲಿ ಲಾಭ ಉಂಟು, ಜೇನು ಬೆಳೆಸಬಹುದು ಅಂತ ಹೇಳಿ ಅದರ ನಂತರ ನಾನು ಸ್ಟಾರ್ಟ್ ಮಾಡಿದ್ದು. ಮಲಪುರ ಜೇನು ಕೃಷಿಯಿಂದ ಏನು ಅನುಕೂಲ ಆಗುತ್ತೆ ನಮಗೆ? ಜೇನು ಕೃಷಿ ನಾವು ಮಾಡಿದ್ರೆ ನಮಗೆ ಬೇರೆ ಕೃಷಿಗಳಲ್ಲಿ ಇನ್ಕಮ್ ಜಾಸ್ತಿ ಬರ್ತದೆ. ಹೇಗೆ ಅಂತೀರಿ? ಕಾಫಿ ತೋಟ, ಯಾವ ಕೃಷಿ ಇದ್ರೂ ಸಮೇತ ಪರಾಗ ಸ್ಪರ್ಶ ಆಗ್ತದೆ ಜೇನುಗಳಿಂದ. ಒಂದು ಹೂವಿನಿಂದ, ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಇನ್ನೊಂದು ಮರದಿಂದ ಹಾಗೆ ಹೋಗ್ತಾ ಪರಾಗ ಸ್ಪರ್ಶ ಆಗಿ ನಮಗೆ ಇಳುವರಿ ಜಾಸ್ತಿ ಬರ್ತದೆ ಜೇನುಗಳಿದ್ರೆ. ಅದಂದಾಗಿ ಯಾವುದೇ ಕಾಡಿನಲ್ಲಿರುವ ಹಣ್ಣು ಹಂಪಲ ಆದ್ರೂ ಸಮೇತ ಜೇನುಗಳು ಪರಾಗಸ್ಪರ್ಶ ಮಾಡುವುದರಿಂದ ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಅದೊಂದು ಅನುಕೂಲ. ಅನುಕೂಲ ಅಂದ್ರೆ ಈಗ ಎಷ್ಟು ಕುಟುಂಬಗಳಿದಾವೆ ನಿಮ್ಮಲ್ಲಿ? ನನ್ನಲ್ಲಿ ಒಂದು 120 ಕುಟುಂಬ ಇದೆ. 120 ಪೆಟ್ಟಿಗೆ ಇಟ್ಕೊಂಡಿದೆ. ಯಾವ ಜಾತಿಗೆ ಸೇರಿದ್ದದು? ಸೆರೆನಾ. ಸೆರೆನಾ ಇಂಡಿಕಾ ಅಂತಾರೆ. ಸೆರೆನಾ ಇಂಡಿಕಾ ಅಂತ ಹೇಳ್ಬಿಟ್ಟು ಅದೇ ಜಾತಿ. ನಮ್ಮ ಭಾರತೀಯ ತುಡುವೆ ಜೇನು. ತುಡುವೆ ಜೇನು ಹಳ್ಳಿಯಲ್ಲಿ ಆದರೆ ನಾವು ತುಡುವೆ ಜೇನು ಅಂತ ಹೇಳ್ತೇವೆ. ಈಗ ಜೇನ್ ಪೆಟ್ಟಿಗೆ ತಗೊಂಡ್ರೆ ಯಾವ್ಯಾವ ಭಾಗಗಳಿರ್ತವೆ ಜೇನ್ ಪೆಟ್ಟಿಗೆಯಲ್ಲಿ? ಜೇನ್ ಪೆಟ್ಟಿಗೆಯಲ್ಲಿ ಸೂಪರ್ ಅಂತ ಹೇಳಿ ಇರ್ತದೆ, ತಾಯಿ ಕೋಣೆ ಅಂತ ಹೇಳಿ ಇರ್ತದೆ. ಸೂಪರ್ ಎಲ್ಲಿ ಬರುತ್ತೆ? ಸೂಪರು ತಾಯಿ ಕೋಣೆ ಅಂದರೆ ಸಂಸಾರ ಕೋಣೆ. ಸಂಸಾರ ಕೋಣೆ ಅಂದರೆ ಅದಕ್ಕೆ ನಾವು ಜೇನು ನೊಣಗಳನ್ನ ಹಿಡಿದು ಅದಕ್ಕೆ ಸೇರಿಸಿಬಿಟ್ಟು ಅದು ಕವರ್ ಆದ ನಂತರ ಸೂಪರ್ ಕೊಡೋದು ಮೇಲ್ಗಡೆ. ಮೇಲ್ಗಡೆ ಸೂಪರಲ್ಲಿ ಜೇನು ಮಾಡ್ತವೆ. ಕೆಳಗಡೆ ಈ ತಾಯಿ ಕೋಣೆಯಲ್ಲಿ ಜೇನು ಭಾಳ ಕಡಿಮೆ, ಅದರಲ್ಲಿ ಸಂಸಾರ ಮಾಡೋದೇ ಹೆಚ್ಚಾಗಿ. ಸೂಪರಲ್ಲಿ ಜೇನುತುಪ್ಪ ಶೇಖರಣೆ ಆಗುತ್ತೆ. ಶೇಖರಣೆ ಆಗುತ್ತೆ. ಅದು ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ನಾವು ಸೂಪರ್ ಮೇಲೆ ಮೇಲೆ ಕೊಡ್ತಾ ಬರ್ಬೇಕು. ಅದಕ್ಕೆ ಒಂದು ತಾಯಿ ಕೋಣೆ ತುಂಬಿ ಸೂಪರ್ ಅಲ್ಲಿ ಫುಲ್ ಆಯ್ತು ಅಂದ್ರೆ ಇನ್ನೊಂದು ಸೂಪರ್ ಕೊಡ್ಬೇಕು. ಅದಕ್ಕೆ ಅದು ಫುಲ್ ಆಗ್ತದೆ ನೋಡಗಳ ಸಂಖ್ಯೆ ಜಾಸ್ತಿ ಉಂಟಂದ್ರೆ ಇನ್ನೊಂದು ಕೊಡ್ಬೇಕು. ಫ್ರೇಮ್ ಹಾಗೆ 3-4 ಅಂತಸ್ತು ಕೊಡ್ಬೋದು ಒಂದೇ ಹಿಂಡಿಗೆ. ಆ ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ನೋಡಿ ನೋಡಿ ಸೂಪರ್ ಕೊಡ್ಬೇಕು. ಅದೇ ನಮಗೆ ಇಳುವರಿ ಜಾಸ್ತಿ ಬರ್ತದೆ. ಮುಖ್ಯವಾಗಿ 2 ಭಾಗ, ಒಂದು ಸಂಸಾರ ಕೋಣೆ, ಒಂದು ಸೂಪರ್. ಸೂಪರ್ ಜೊತೆಗೆ ಕೆಳಗಡೆ ಜೇನುಗಳು ಹೋಗೋದಕ್ಕೂ ಬರೋದಕ್ಕೂ ಎಲ್ಲ ಒಂದು ದ್ವಾರಗಳಿರ್ತವೆ. ಸ್ವಲ್ಪ ಎತ್ತರದಲ್ಲಿ ನಾವು ಅದನ್ನ ಇಡಬೇಕಾಗತ್ತೆ. ಒಂದು ಕಂಬ ಇಟ್ಟು, ಕಂಬ ಇಲ್ಲ ಸ್ಟ್ಯಾಂಡು, ಸ್ಟ್ಯಾಂಡ್ ಅಲ್ಲಿ ಇಟ್ಟುಬಿಟ್ರೆ ಯಾವುದು ತೊಂದರೆ ಇಲ್ಲ, ಇಲ್ಲ ಇದ್ರೆ ಇರುವೆಗಳು ಅದೆಲ್ಲ ಬಂದು ಹಾಳು ಮಾಡ್ತವೆ. ಈಗ ಈ ಜೇನು ಹುಳುಗಳಿಂದ ಎಲ್ಲಿಂದ ತರಬೇಕಾಗತ್ತೆ? ನಮ್ಮಲ್ಲಿ ಕಾಡಲ್ಲೆಲ್ಲ ಇರ್ತವೆ, ನಾವು ಹೆಚ್ಚಾಗಿ ಬೇರೆ ಕಡೆಯಿಂದ ಎಲ್ಲಿಂದ ತರೋದಿಲ್ಲ, ಕಾಡಿನಲ್ಲಿ ಇದ್ದಾವೆ. ನಾವು ಅದನ್ನು ಹುಡುಕಿಬಿಟ್ಟು ಕಾಡಿನಿಂದಲೇ ಸೇರಿಸಿ ತಗೋಬರೋದು. ಅಂದ್ರೆ ರಾತ್ರಿ ಹೊತ್ತೇ ತರಬೇಕಾಗುತ್ತೆ? ರಾತ್ರಿ ಹೊತ್ತೇ ಹಾಕುಲ ಹೊತ್ತೇ ತರಬಹುದು, ಏನು ತೊಂದರೆ ಇಲ್ಲ ಅದರಲ್ಲಿ. ಎಷ್ಟು ಹೊತ್ತಿಗೂ ಮಾಡಬಹುದು. ತಂದ ಮೇಲೆ ಏನ್ ಮಾಡಬೇಕಾಗತ್ತೆ? ಫಸ್ಟ್ ನಲ್ಲಿ ಈಗ ಜೇನು ಈಗ ಹಿಂಡು ಉಂಟಾದ್ರೆ ನಾವು ಪೆಟ್ಟಿಗೆನ ತಗೊಂಡು ಹೋಗ್ಬೇಕು. ಅಲ್ಲಿಗೆ ಪೆಟ್ಟಿಗೆನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ನಾವು ಬಾಳೆ ಹಗ್ಗದ ನಾರು ಮಾಡಿ ಇಟ್ಟುಕೊಳ್ತೇವೆ ಆ ಹಿರಿಯನ್ನ ಕಟ್ಟಲಿಕ್ಕೆ. ಅದನ್ನ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಮಣ್ಣಿನ ಹುತ್ತದಲ್ಲಿದ್ರೆ ಅದನ್ನ ಮಾಡಿಬಿಟ್ಟು ಅದನ್ನ ತೆಗೆದು ಇಡೀ ಹಿರಿಯನ್ನ ಕಂಪ್ಲೀಟ್ ಆಗಿ ತೆಗಿಬೇಕು. ಅದಕ್ಕೆ ಏನು ಡ್ಯಾಮೇಜ್ ಆಗೋದಾಗಿ ತೆಗಿಬೇಕು. ಡ್ಯಾಮೇಜ್ ಆಗ್ಬಿಟ್ರೆ ಮೊಟ್ಟೆಗಳು ಸತ್ತೋಗ್ಬಿಡ್ತವೆ. ಡ್ಯಾಮೇಜ್ ಆಗೋದಾಗಿ ತೆಗೆದ್ಬಿಟ್ಟು ಅದನ್ನ ಕರೆಕ್ಟ್ ಫ್ರೇಮಿಗೆ ಕರೆಕ್ಟ್ ಆಗಿ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಫ್ರೇಮಿಗೆ ಕರೆಕ್ಟ್ ಆಗಿ ಇಟ್ಟುಬಿಟ್ಟು ಅದನ್ನ ಆ ಬಾಳೆನಾರಿನಲ್ಲಿ ಅದನ್ನು ಚೆನ್ನಾಗಿ ಕಟ್ಟಬೇಕು ಬೀಳದ ಹಾಗೆ. ಹಾಗೆ ಮೊಟ್ಟೆಗಳನ್ನ ಎರಿಗಳನ್ನ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಕಿದ ನಂತರ ನೊಣಗಳು ಒಂದೇ ಸ್ಥಳದಲ್ಲಿ ಕೂತ್ಕೊಂಡಿರ್ತವೆ. ಅದನ್ನು ರಾಣಿಯನ್ನೇ ನಮಗೆ ಹಿಡಿದು ಭಾಳ ಕಷ್ಟ ಆಗ್ತದೆ, ಮಣ್ಣಿನೊಳಗಡೆ ಸಿಗೋದಿಲ್ಲ. ಅದಕ್ಕೇನು ಮಾಡ್ತೇವೆ ಅಂದರೆ ನಾವು ಕೈಯಲ್ಲೇ ಅದನ್ನು ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ತೆಗೆದುಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕ್ತೇವೆ. ಬಾಕ್ಸಿಗೆ ಹಾಕಿ ನಂತರ ಅದಕ್ಕೆ ಗೇಟ್ ಇಟ್ಟಿರ್ತವೆ, ರಾಣಿ ತಡೆಗೇಟು. ರಾಣಿ ತಡೆಗೇಟು ಅದಕ್ಕೆ ಇಟ್ಟಿರ್ತವೆ. ಅದೇನಂತ ರಾಣಿ ಬಂದಿಲ್ಲ ಅಂದ್ರೆ ಈ ನೊಣಗಳು ಬಾಕ್ಸಲ್ಲಿ ಇದ್ದವು ವಾಪಸ್ಸು ಅದೇ ಸ್ಥಳಕ್ಕೆ ಹೋಗ್ತವೆ. ರಾಣಿ ಹಿಡಿಲೇ, ರಾಣಿ ಬಾಕ್ಸಿಗೆ ಬಂತಂದ್ರೆ ಆ ನೊಣಗಳು ಎಲ್ಲ ಬಾಕ್ಸಿಗೆ ಬಂದು ಸೇರ್ತವೆ. ರಾಣಿ ಹುಳ ಹಿಡಿಯೋದು ಬಹಳ ಮುಖ್ಯ, ರಾಣಿಯನ್ನು ಹಿಡಿಯೋದು ಮುಖ್ಯ. ಅದನ್ನ ವರ್ಗಾಯಿಸ್ಕೋಬೇಕು. ಹೌದು. ಆ ನಂತರ ಅದನ್ನ ನಾವು ತರಬೇಕಾಗತ್ತೆ. ಹೌದು, ಅದನ್ನ ಸಾಯಂಕಾಲವೇ ವಾಪಸ್ ನಾವು ಎಲ್ಲ ನೊಣಗಳು ಬಂದು ಸೇರಿದ ನಂತರ ತರಬಹುದು. ಆದ್ರೆ ಒಂದು 5:30 ಗಂಟೆ 6 ಗಂಟೆ ಸಮಯ, ಯಾಕಂದ್ರೆ ಅವು ಕಾಡಿಗೆ ಹೋಗ್ಬಿಡ್ತಾವೆ. ವಾಪಸ್ ಬರ್ಬೇಕಾದ್ರೆ 5:30 ಗಂಟೆ ಇರೋದು, ಅವು ಬರೋದಿಲ್ಲ. ಆ ಟೈಮಿಗೆ ಹೋಗಿ ತಗೊಬರ್ಬೇಕು. ತಗೊಂಬಂದು ಮನೆ ಹತ್ರ ಇಲ್ಲ, ಪೆಟ್ಟಿಗೆಯಲ್ಲಿಟ್ಟು ರಾಣಿ ತಡೆಗೆಟ್ ಹಾಕ್ಬೇಕಾಗ್ತದೆ. ಇಲ್ಲಿ ತಂದ್ಬಿಡೋದು, ತಡೆಗೆಟ್ ಹಾಕಿಟ್ಬಿಡೋದು. ರಾಣಿ ಅಲ್ಲಿ ಒಳಗಡೆ ಇದ್ರೆ ಇವು ಹುಳುಗಳೇನು ಅಲ್ಲೇ ಇರ್ತವೆ, ಅಲ್ಲೇ ಇರ್ತವೆ, ಎಲ್ಲೂ ಹೋಗಲ್ಲ. ಹೊರಗಡೆ ಹೋದ್ರು ಮತ್ತೆ ಬರ್ತವೆ. ತಡೆಗೆಟ್ಟು ಮುಖ್ಯ ಫಸ್ಟ್, ಅಲ್ಲಿ ತಡೆಗೆಟ್ಟು ಇಟ್ಟೇ ಇಡ್ಬೇಕು, ಇಲ್ಲದ್ರೆ ಹೋಗ್ಬಿಡ್ತವೆ. ಆಮೇಲೆ ಹೊಂದ್ಕೊಳಕ್ಕೆ ಎಷ್ಟು ದಿನ ಬೇಕಾಗತ್ತೆ? ಅದು ಬರೇ 3 ದಿವಸಕ್ಕೆ ನಾವೀಗ ಕಟ್ ಮಾಡಿದ ಏರಿ ಉಂಟಲ್ಲ, ಅದನ್ನೆಲ್ಲ ಫ್ರೇಮಿಗೆ ನಾವು ಕೊಟ್ಟಿರ್ತೇವೆ. ಒಂದು ಹೋಗಿ 2ನೇ ದಿವಸವೇ ಅದನ್ನು ಕಂಪ್ಲೀಟ್ ಆಗಿ ಸೆಟ್ ಮಾಡಿಬಿಡ್ತವೆ ಅವು ಮೇಣದಲ್ಲಿ. ಆಮೇಲೆ ನಾವು ಏನು ಆಹಾರ ಎಲ್ಲ ಕೊಡಬೇಕಾಗತ್ತೆ ಅಥವಾ ಅವೇ ಹೊರಗಡೆ ಹೋಗ್ತಾರೆ? ಸೀಸನ್ ಟೈಮಲ್ಲಿ ಅದನ್ನ ನಾವು ಯಾವ ಆಹಾರ ಕೊಡಬೇಕಾಗಿಲ್ಲ. ಸೀಸನ್ ಇಲ್ಲದೆ ಇದಲ್ಲ, ನಮ್ಗೆ ಈ ಟೈಮಲ್ಲಿ ಯಾರು ಕೊಡಬೇಕಾಗ್ತದೆ. ನಮಗೆ ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ನಮಗೆ ಯಾವುದು ಆಹಾರ ಕೊಡಬೇಕಾಗಿಲ್ಲ. ನಮಗೆ ಕೊಡಬೇಕಾಗಿರೋದು ಮಳೆಗಾಲ ಮಾತ್ರ, ಮಳೆಗಾಲದಲ್ಲಿ ಮಾತ್ರ. ಈಗ ತಾವು ಹೇಳಿದ್ರಿ ಸರಿಯಾಗಿ ಆಹಾರ ಕೊಟ್ಟು ಅವುಗಳನ್ನ ನೋಡ್ಕೋಬೇಕು ಆಗತ್ತೆ ಅಂತ. ಈಗ ಮಳೆಗಾಲ ಅಂತ ಹೇಳಿದ್ರಿ, ಮಳೆಗಾಲದಲ್ಲಿ ಯಾವ ರೀತಿ ನೋಡ್ಕೋಬೇಕಾಗತ್ತೆ ಈ ಜೇನು ಕುಟುಂಬಗಳನ್ನ? ನಮಗೆ ಜೇನು ಕುಟುಂಬದ ನಮಗೆ ಜೇನು ಸೀಸನ್ ನಮಗೆ ಮೇಲೆ ಮುಗಿತದೆ. ಆ ಮುಗಿದ ನಂತರ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ನೀರು ಗೀರು ಯಾವ ತರದ ಸ್ಟ್ಯಾಂಡ್ ಮೇಲೆ ಇಟ್ಟುಬಿಟ್ಟು ಅದರ ಮೇಲ್ಗಡೆ ಏನಾದ್ರು ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ನೀರು ತಾಗದಾಗ ಇಟ್ಕೊಳ್ಬೇಕು. ಬಹಳ ಮುಖ್ಯ ಅದು, ಮುಖ್ಯ. ಅದ ನಂತರ ಏನಾಗ್ತದೆ, ಇರುವೆ ಯಾವುದು ಬಾರದ ರೀತಿಯಲ್ಲಿ ಸ್ಟ್ಯಾಂಡ್ ಅಡಿಗೆ ಏನಾದರೂ ಹಾಕಿಡ್ಬೇಕು. ನೀರಿನ ವ್ಯವಸ್ಥೆ ಮಾಡ್ಬೋದು, ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡಿಗೆ ಒಂದು ಕಪ್ ಇರ್ತದೆ ಅದಕ್ಕೆ ನೀರು ಹಾಕಿ ಇಟ್ಕೊಳ್ಬಹುದು. ಹಾಗೆ ಏನು ಮಾಡ್ಬೋದು, ಹಾಗೆ ಇಟ್ಕೊಳ್ಬೋದು. ಮಳೆಗಾಲ ಮೇ ಜೂನ್ ಜುಲೈವರೆಗೆ ನಮಗೆ ಅಷ್ಟು ದೊಡ್ಡದಾಗಿ ಏನು ಗೊತ್ತಾಗಲ್ಲ, ಜೂನ್ ಜುಲೈವರೆಗೆ ಆ ಬ್ರೂಡಲ್ಲಿ ಮಾಡಿದಂಥ ಜೇನು ಅವ್ರಿಗೆ ತಿನ್ಲಿಕ್ಕೆ ಇರ್ತದೆ ದನಗಳಿಗೆ. ಜುಲೈ ಆಗಸ್ಟ್ಗೆ ಆಗುತ್ತೆ ಆಹಾರ ಕಡಿಮೆ ಆಗ್ಬಿಡ್ತದೆ, ಅವಾಗ ಆಹಾರ ಸಿಗೋದಿಲ್ಲ. ಆವಾಗ ನಾವು ಅದನ್ನು ನೋಡಬೇಕು ಇದರಲ್ಲಿ ಆಹಾರ ಇದೆಯೋ ಇಲ್ವೋ ಅಂತ. ಅದರಲ್ಲಿ ಆಹಾರ ಕಡಿಮೆ ಆಗಿರೋದ ಇಲ್ಲ ಅಂದ್ರೆ ನಾವು ಸಕ್ಕರೆ ಜೇನು ಕೊಡಬೇಕಾಗ್ತದೆ. ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು, ಅದು ಕರೆಕ್ಟ್. ಒಂದು ಗ್ಲಾಸ್ ಸಕ್ಕರೆ ಹಾಕಿದ್ರೆ ಒಂದು ಗ್ಲಾಸ್ ನೀರು, ಒಂದು ಪ್ರಮಾಣ ನೀರು, ಒಂದು ಪ್ರಮಾಣ ಸಕ್ಕರೆ. ಅದನ್ನ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನ ಇದು ಮಾಡಬೇಕು. ಅದ ತಣ್ಣಗಾದ ನಂತರ ಅದನ್ನ ಪೆಟ್ಟಿಗೆಗೆ ತಗೊಂಡೋಗಿ ಕಪ್ಪಲ್ಲಿ ಇಟ್ಟುಬಿಟ್ಟು ಅದರ ಒಳಗಡೆ ಮಾಡಬೇಕು. ಸೂಪರ್ ಇಂದ ಫ್ರೇಮ್ ಎಲ್ಲ ತೆಗಿಬೇಕು. ತಾಯಿ ಕೋಣೆ ಹಾಗೇನೆ ಇರ್ತದೆ, ಆ ಟೈಮಲ್ಲಿ ಜೇನು ಕೊಡೋದಿಲ್ಲ. ಮೇಲ್ಗಡೆ ಸೂಪರ್ ಇಟ್ಟಿರ್ತಾವೆಲ್ಲ, ಅದಂತ ಫ್ರೇಮ್ ಮೇಲೆ ತೆಗೆದುಬಿಟ್ಟು ಆ ಸೂಪರ್ ಒಳಗಡೆ ಒಂದು ಪೇಟನ್ನು ಇಟ್ಟುಬಿಟ್ಟು ಅದಕ್ಕೆ ಸಕ್ಕರೆ ಜೋನೆಯನ್ನು ಹಾಕಬೇಕು. ಸಕ್ಕರೆ ಜೋನೆ ಅಂದರೆ ಒಂದು ಗ್ಲಾಸು ನೀರು, ಒಂದು ಗ್ಲಾಸು ಸಕ್ಕರೆ, ಅದು ಅವಕ್ಕೆ 2 ದಿವಸಕ್ಕೆ ಸಾಕಾಗ್ತದೆ. ಅಷ್ಟೊಂದು ಪಾತ್ರೆಯಲ್ಲಿ ಹಾಕಿ ಅದರ ಒಳಗಡೆ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಚೇರಿ ಇಲ್ಲದ್ರೆ ಹುಲ್ಲು ಏನಾದರೂ ಹಾಕಬೇಕು, ಇಲ್ಲದ್ರೆ ನೊಣಗಳು ಬಿದ್ದರೆ ಸತ್ತೋಗ್ಬಿಡ್ತವೆ, ಅದಕ್ಕೆ ವಾಪಸ್ ಅದನ್ನು ಹತ್ತಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹತ್ತುವಂಥ ವ್ಯವಸ್ಥೆ ಚೇರಿ ಹಾಕಿದರೆ ಭಾಳ ವಿಶೇಷ. ಆ ಚೇರಿಯಲ್ಲಿ ಏನು ಮಾಡ್ತೇವೆ, ಅದರ ಒಳಗಡೆ ಹೋಗಿ ಹೀರಿ ವಾಪಸ್ಸು ಅದ್ರ ಮೇಲೆ ಹತ್ತಿ ಬರ್ತವೆ, ಇಲ್ಲದ್ರೆ ತಟ್ಟೆ ಒಳಗಡೆ ಬಿದ್ದು ಹೋದರೆ ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಸತ್ತೋಗ್ಬಿಡ್ತವೆ. ಅದಕ್ಕೆ ಚೇರಿ ಹಾಕೋದು ಉತ್ತಮ. ಹಾಗೆ ನಾವು 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ಅದನ್ನ ನೋಡಿ ಕೊಡಬೇಕಾಗ್ತದೆ ಜೇನು. ಅಂದ್ರೆ ಅದನ್ನ ಸಂಪೂರ್ಣವಾಗಿ ಅವು ಕುಡಿತವಾ? ಎಲ್ಲ ಕುಡಿತ ಕಂಪ್ಲೀಟ್. 2 ದಿವಸ ಇವತ್ತು ಇಟ್ಟರೆ ತುಂಬಾ ನೊಣಗಳ ಸಂಖ್ಯೆ ಜಾಸ್ತಿ ಇದ್ರೆ ಒಂದೇ ದಿವಸದಲ್ಲಿ ಕುಡಿತವೆ. ಅದಕ್ಕೆ ಆಹಾರ ಇಲ್ಲದ ಹೋದ್ರೆ ಒಂದೇ ದಿವಸದಲ್ಲಿ ಕುಡಿತವೆ. ನೆಲಗಳ ಸಂಖ್ಯೆ ಕಡಿಮೆ ಇದ್ರೆ ಜೇನು ಸಮೇತ ಅವಕ್ಕೆ ಕಡಿಮೆ ಕೊಡಬೇಕು. ನೆಲಗಳ ಸಂಖ್ಯೆ ನೋಡಿ ಜೇನು ಕೊಡಬೇಕು. ಅದನ್ನ 2 ದಿವಸ 3 ದಿವಸ ಪೆಟ್ಟಿಗೆಯಲ್ಲಿ ಇರಬಾರ್ದು ಆ ಜೇನು. ಅದೇನಾಗ್ತದೆ ಅಂದ್ರೆ ಅದೊಂಥರ ಹುಳಿ ಬಂದು ಬಿಡ್ತದೆ. ಅದು ಒಂದೇ ದಿವಸ ಅಥವಾ ಮಾರನೇ ದಿವಸಕ್ಕೆ ಅದು ಖಾಲಿ ಆಗ್ಬೇಕು, ಹೊಸ್ತಾಗ ಮತ್ತೆ ಕೊಡಬೇಕಾಗತ್ತೆ. ನೊಣಗಳ ಸಂಖ್ಯೆ ನೋಡಿ ಜೇನು ಕೊಡಬೇಕು. ಅಂದ್ರೆ ಸಕ್ಕರೆ ಪಾಕ ಕೊಡೋದು ಬಹಳ ಮುಖ್ಯ ಈ ಮಳೆಗಾಲದಲ್ಲಿ. ಹೌದು, ಆಹಾರ ಸಿಗದೇ ಇರುವಂತಹ ಕಾಲದಲ್ಲಿ ಅದು ಮುಖ್ಯ. ಮತ್ತೆ ಇನ್ನೇನೇನು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ನೊಣಗಳ ಸಂಖ್ಯೆ ಯಾವಾಗ ಕಡಿಮೆ ಆಗ್ತಾ ಬಂತಂದ್ರೆ ಆ ಸೈಡ್ನಲ್ಲಿ ಇರುವ ಜೇನು ಏರಿಯಾವು ಕಟ್ಟಿರ್ತವೆ ಅದನ್ನ ಮುಚ್ಚಿ ಕೂತುಕೊಳ್ಳಿಕ್ಕೆ ನೊಣಗಳ ಸಂಖ್ಯೆ ಕಡಿಮೆ ಇರ್ತದೆ. ಆವಾಗ ಏನ್ ಮಾಡಬೇಕು, ಆ ಏರಿಗಳನ್ನ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು, ಅದನ್ನ ಇಡಬಾರ್ದು. ನಮಗೆ ನೊಣಗಳು ಎಷ್ಟಿದ್ದಾವೆ ಅಷ್ಟು ಏರಿಯನ್ನ ಕವರ್ ಮಾಡಿ ಕೂರ್ಲಿಕ್ಕೆ ತಕ್ಕದಲ್ಲಿ ಇಟ್ಟುಕೊಳ್ಬೇಕಷ್ಟೇ, ಬಾಕಿ ಏರಿಯನ್ನ ಕಟ್ ಮಾಡಿ ತೆಗಿಬೇಕಾಗ್ತದೆ. ಅದು ಹಾಗೆ ಇಟ್ಟುಕೊಂಡಿದ್ರೆ ಏನಾಗ್ತದೆ, ಅದೊಂದು ಕಪ್ಪು ಕಲರ್ ಬಂದು ಬಿಡ್ತದೆ, ಅದಕ್ಕೆ ಒಂದು ಹುಳ ಸೇರಿಬಿಡ್ತದೆ. ಆ ಹುಳ ಸೇರಿದ್ರೆ ಬೂಡು ಕಂಪ್ಲೀಟ್ ಅದನ್ನ ನಾಶ ಮಾಡಿಬಿಡ್ತದೆ ಹುಳ. ಆ ಏರಿಗೂ ಈ ಬಾಕಿ ಇರುವ ಏರಿಗಳಿಗೂ ಎಲ್ಲದಕ್ಕೂ ಸೇರಿಬಿಡ್ತವೆ. ಹುಳ ಅದು ಏರಿಯಲ್ಲೇ ಅದು ಗೂಡು ಕಟ್ಟಿ ಏರಿಯಲ್ಲಿ ಬಿಡಬಾರ್ದು. ಕನಿಷ್ಠಕ್ಕೆ ಅದರಲ್ಲೇ ಬರ್ತದೆ, ಹೇಗೆ ಬರ್ತದೆ ಅಂತ ಗೊತ್ತಾಗಲ್ಲ, ಅದರಲ್ಲೇ ಬಂದು ಬಿಡ್ತದೆ. ಹೊರಗಡೆಯಿಂದ ಏನು ಬರಲ್ಲ, ಹಣಗಳು ಯಾವಾಗ ಅದನ್ನ ಕವರ್ ಮಾಡಿ ಕೂತಿಲ್ಲ ಅಂದ್ರೆ ಬಂತು. ಹಾಗಾಗಿ ಖಾಲಿ ಬಿಡಬಾರ್ದು, ಖಾಲಿ ಬಿಡಬಾರ್ದು. ಹಾಗೆ ಅದು ಎಷ್ಟು ಬೇಕು ಅಷ್ಟನ್ನು ನೋಡ್ಬಿಟ್ಟು ತೆಗೆದು ಬಿಡಬೇಕು. ಅದು ಒಂದು ಕ್ರಮ. ಹೌದು, ಮಳೆಗಾಲದಲ್ಲಿ ಹಳೆ ಏರಿಗಳನ್ನ ಅದರಲ್ಲಿ ಇಡಬಾರ್ದು. ಇನ್ನು ಚಳಿಗಾಲದಲ್ಲಿ ಏನಾದ್ರು? ಚಳಿಗಾಲದಲ್ಲಿ ಅಷ್ಟು ದೊಡ್ಡದಾಗಿ ಏನಿಲ್ಲ, ಆಹಾರ ಮಾತ್ರ ನಾವು ನೋಡಿ ಕೊಟ್ಟುಕೊಂಡಿದ್ರೆ ಆಯ್ತು ಅಷ್ಟು. ನನ್ನಗಳಿಗೆ ಚಳಿಯಲ್ಲಿ ಏನಾಗೋದಿಲ್ಲ. ಬೇಸಿಗೆ ಕಾಲದಲ್ಲಿ? ಬೇಸಿಗೆ ಕಾಲದಲ್ಲಿ ಸೆಕೆಯಲ್ಲಿ ಚಳಿಯಲ್ಲಿ ನೊಣಗಳಿಗೆ ಏನೂ ಬಾಧೆ ಬರೋದಿಲ್ಲ. ಮಳೆಗಾಲದಲ್ಲಿ ಮಾತ್ರ ಸಂದರ್ಭದಲ್ಲಿ ನಾವು ಎರಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಈ ಮೇಣ ಚಿಟ್ಟೆ ಇಂಥವೆಲ್ಲೂ ಬರ. ಮಳೆಗಾಲದಲ್ಲಿ ಆಹಾರ ಮುಖ್ಯ, ಆಹಾರ ಉಂಟೋ ಇಲ್ಲ ನೋಡಿ ನಾವು ಕೊಡ್ತಾ ಇರಬೇಕು. ಆಹಾರ ಮುಖ್ಯ, ಅವು ಒಂದ್ ರೀತಿ ಸದೃಢವಾಗಿ ಸಶಕ್ತವಾಗಿರಬಹುದು, ಅವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಅಂದ್ರೆ, ಜೇನು ಕುಟುಂಬದಲ್ಲಿ ನೊಣಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅವಾಗ ಒಂದ್ ರೀತಿ ಅಲ್ಲಿ ಸ್ಥಳಕ್ಕೇನೆ ಒಂದ್ ರೀತಿ ಸ್ಪರ್ಧೆ ಇರುತ್ತೆ. ಅವಾಗ ಏನಾದ್ರು ಅದನ್ನ ಪಾಲ್ ಮಾಡಬಹುದಾ, ಡಿವೈಡ್ ಮಾಡಬಹುದಾ? ಮಾಡಲೇಬೇಕು ಆ ಟೈಮಲ್ಲಿ. ಏನಾಗುತ್ತೆ ಮಾಡದೆ ಹೋದ್ರೆ ಏನಾಗ್ತದೆ, ಅವು ಪರವರೆ ಆಗ್ಬಿಡ್ತಾವೆ, ಸಂಖ್ಯೆ ಜಾಸ್ತಿ. ನೊಣಗಳ ಸಂಖ್ಯೆ ಆದ ಕ್ಷಣ ರಾಣಿ ಕಣ ಇಟ್ಟುಬಿಟ್ಟು, ರಾಣಿ ಕಣ ಆಗಿರ್ತದೆ ಅದರಲ್ಲಿ, ಆ ಕಣ ಆದ ಕೂಡ ಅವೆಲ್ಲ ಪಾಲಾಗಿಬಿಟ್ಟು ಹೋಗ್ಬಿಡ್ತಾವೆ. ಪಾಲಾಗಿ ಒಂದು ರಾಣಿ ಇದ್ರೆ ಆ ರಾಣಿ ಜೊತೆಯಲ್ಲಿ ಒಂದಿಷ್ಟು ನೊಣಗಳು. ಒಂದು ಸಲ ಒಂದು ಪೆಟ್ಟಿಗೆಯಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ 5, 6, 7 ರಾಣಿ ಕಣ್ಣಿಟ್ಟಿರ್ತವೆ. ಅಷ್ಟು ರಾಣಿ ಕಣ್ಣಿಟ್ಟಿದ್ರೆ ಅಷ್ಟೇ ಪಾಲಾಗ್ತವೆ ಅವು. ಅಲ್ಲ ಈಗ ನೊಣಗಳು ಹೋಗ್ಬೇಕು ಅಂದ್ರೆ ಇನ್ನೊಂದು ರಾಣಿ ಬೇಕಲ್ಲ, ಆ ರಾಣಿ ತಯಾರಾಗುತ್ತಾವ ಹೊಸದಾಗಿ? ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ತನ್ನಿಷ್ಟಕ್ಕೆ ರಾಣಿ ರೆಡಿ ಮಾಡಿರ್ತವೆ ಅವು. ನೊಣಗಳೇ ಮಾಡ್ತವೆ. ಮನುಷ್ಯನ ಹಾಗೇನೆ, ಈ ಮನುಷ್ಯ ಯಾವಾಗ ಪ್ರಾಯಕ್ಕೆ ಬಂದ ಅವನೊಂದು ಮದುವೆ ಆದ ಕೂಡ ಅವನೇನ್ ಮಾಡ್ತಾನೆ, ಅವನ ದಾರಿಗೆ ಅವನು ಹೊರಟು ಹೋಗ್ತಾನೆ. ಹಾಗೆ ದೇವನ ನೊಣಗಳು ಅದೇ ರೀತಿ, ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ರಾಣಿನೂ ಅವು ತಯಾರು ಮಾಡ್ತವೆ. ಅದು ಅಷ್ಟೇ, ನೊಣಗಳ ಸಂಖ್ಯೆ ಜಾಸ್ತಿ ಆಯ್ತಾ ಅಂದ್ರೆ ಅವು ಬಿಟ್ಟು ಬೇರೆ ಕಡೆ ಹೋಗ್ತವೆ, ಇನ್ನೊಂದು ರಾಣಿನ ಅವು ತಯಾರು ಮಾಡ್ಕೊಳ್ತವೆ. ನೊಣಗಳ ಸಂಖ್ಯೆ ಜಾಸ್ತಿ ಬಂತು ತಿಳುವ ಟೈಮಲ್ಲಿ 5, 6 ರಾಣಿ ಕಣ ಮಾಡಿಟ್ಟಿರ್ತವೆ ಅದರಲ್ಲಿ, ನಾವು ನೋಡ್ಕೊಳ್ಬೇಕು ಅದನ್ನ ಆ ಸೀಸನ್ ಅಲ್ಲಿ. ನಾವು ಹೇಗೆ ಪಾಲ್ ಮಾಡೋದು ಅಂತೀರಿ? ಅದ ನಾವೇ ಮಾಡಿದ್ರೆ ಬಹಳ ವಿಶೇಷ, ನಾವೇ ಮಾಡ್ಬೋದು. ಹೆಂಗ್ ಮಾಡ್ಬೋದು? ನೊಣಗಳ ಸಂಖ್ಯೆ ಆದ್ರೆ ಜಾಸ್ತಿ ಬಂತ ಅಂದ್ರೆ ಆ ಕ್ಷಣ ನಾವು ಅದನ್ನು ನೋಡ್ಬೇಕು ಆ ಪೆಟ್ಟಿಗೆನ. ಬ್ರೂಡಿಂದ ತಾಯಿ ಕೊನೆಯಿಂದ ಸೂಪರಿಗೆ ಯಾವಾಗ ಹತ್ತಿದ ಅಂತಂದ್ರೆ ಅವು ನೊಣಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಲೆಕ್ಕ. ಆ ಟೈಮಲ್ಲಿ ನಮಗೆ ಬಹಳ ಈಸಿ. ಈ ನೊಣಗಳ ಸಂಖ್ಯೆ ಜಾಸ್ತಿ ಬಂದ ಟೈಮಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಹುಡುಕಿ ರಾಣಿಯನ್ನು ತೆಗಿಬೇಕು. ಆ ರಾಣಿಯನ್ನು ಹುಡುಕಿ ಹಿಡಿಬೇಕು. ಒಂದು ಪೆಟ್ಟಿಗೆಯಲ್ಲಿ ನಾವು ಪಾಲು ಮಾಡಬೇಕಾದ್ರೆ ಒಂದು ಪೆಟ್ಟಿಗೆಯನ್ನು ತಂದು ನಾವು ಜೊತೆಯಲ್ಲಿ ಇಟ್ಟುಕೊಳ್ಬೇಕು, ಖಾಲಿ ಪೆಟ್ಟಿಗೆ. ಇನ್ನೊಂದು ನೊಣ ಇರುವ ಪೆಟ್ಟಿಗೆ ಅದ ತೆಗೆಬಿಟ್ಟು ಈ ಪೆಟ್ಟಿಗೆಯಿಂದ ಒಂದೊಂದೇ ಎರಿಗಳನ್ನ ತೆಗೆದು ರಾಣಿಯನ್ನು ಹುಡುಕಬೇಕು. ರಾಣಿಯನ್ನು ಹುಡುಕಿ ಆ ಸಿಕ್ಕಿದ ಕ್ಷಣ ಅದರಲ್ಲಿ ಸರಿ ಅರ್ಧ ಭಾಗವನ್ನು ಈ ಪೆಟ್ಟಿಗೆಗೆ ಇಡಬೇಕು, ಅರ್ಧ ನೊಣವನ್ನು ಈ ಪೆಟ್ಟಿಗೆ ಹಾಕಬೇಕು. ಈ ರಾಣಿ ಒಂದು ಪೆಟ್ಟಿಗೆಯಲ್ಲಿ ಇರ್ತದೆ, ಈ ಒಂದರಲ್ಲೇ ರಾಣಿ ಇರೋದಿಲ್ಲ. ಈ ರಾಣಿ ಇದ್ದ ಪೆಟ್ಟಿಗೆಯನ್ನು ನಾವು ಅಲ್ಲೇ ಇಡಬೇಕು. ಈ ರಾಣಿ ಇಲ್ಲದಂತ ಕುಡಿಯನ್ನು ನಾವು ತಗೊಂಡೋಗಿ ಒಂದು 300 ಮೀಟರ್ ದೂರ ಆದ್ರೆ ಇಡಬೇಕಾಗ್ತದೆ. ಅಷ್ಟು ದೂರ ಆದ್ರೆ ಇಡಬೇಕಾಗ್ತದೆ, ಇಲ್ಲದ್ರೆ ಏನಾಗ್ತದೆ ಅಲ್ಲಿಂದ ನೊಣಗಳು ಇಲ್ಲಿ ಬಂದ್ಬಿಡ್ತವೆ. ಅಲ್ಲಿ ಆ ಇಟ್ಬಿಟ್ಟು ಕರೆಕ್ಟ್ 9ನೇ ದಿವಸ ನಾವು ಆ ಪೆಟ್ಟಿಗೆನ ನೋಡ್ಬೇಕು, ಯಾವುದಲ್ಲಿ ರಾಣಿ ಇಲ್ಲ ಆ ಪೆಟ್ಟಿಗೆ ನಾವು ಹೋಗಿ ನೋಡ್ಬೇಕು. ಆವಾಗ ಏನಾಗ್ತದೆ ಅಂದ್ರೆ ಅದರಲ್ಲಿ ಈ ರಾಣಿ ಇಟ್ಟಂತ ಮೊಟ್ಟೆ ಬೇರೆಯಲ್ಲಿ ಇರ್ತದೆ, ಅದನ್ನ ಏನ್ ಮಾಡ್ತವೆ ರಾಣಿ ಕಣ ನೊಣಗಳು ಮಾಡ್ತವೆ. ಅದು ಕೊಡುವಂತ ಆಹಾರದಲ್ಲಿ ರಾಣಿ ಆಗೋದು. ಈ ರಾಯಲ್ ಜಿಲ್ಲೆ ಕೇಳ್ಬಿಟ್ಟು ಆಹಾರ ಕೊಡ್ತವೆ ನೊಣಗಳಿಗೆ, ಅದರಲ್ಲಿ ರಾಣಿ ಆಗೋದು. ಇನ್ನು ಗಂಡು ನೊಣವೇ ಬೇರೆ, ಹೆಣ್ಣು ನೊಣವೇ ಬೇರೆ, ಆದ್ರೆ ಮೊಟ್ಟೆ ಎಲ್ಲ ಒಂದೇ. ಮೊಟ್ಟೆ ಇಡೋದು ರಾಣಿ, ಆದ್ರೆ ಕೊಡುವ ಆಹಾರದಲ್ಲಿ ಬೇರೆ ಬೇರೆ. ಅದೇನಾಗ್ತದೆ ಕರೆಕ್ಟ್ 9ನೇ ದಿವಸಕ್ಕೆ ಅದರಲ್ಲಿ ರಾಣಿ ಕಣ ಬರ್ತದೆ. ರಾಣಿ ಕಣ ಇಟ್ಟಿರ್ತವೆ, ಆದ್ರೆ 9ನೇ ದಿವಸಕ್ಕೆ ನಾವು ಅದನ್ನು ತೆಗೆದು ಬೇರೆ ಕಡೆ ಡಿವೈಡ್ ಮಾಡಬೇಕು. ಅದರಲ್ಲಿ ಒಂದು ಪೆಟ್ಟಿಗೆಯಲ್ಲಿ 4, 5, 6 ರಾಣಿ ಕಣ ರೆಡಿ ಮಾಡಿ ಇಟ್ಟಿರ್ತವೆ. ಅವಾಗ ನಮ್ಮದು ಬೇರೆ ಪೆಟ್ಟಿಗೆ ಇದ್ರೆ ಆ ಬೇರೆ ಪೆಟ್ಟಿಗೆನ ಅದೇ ರೀತಿ ಡಿವೈಡ್ ಮಾಡಿಬಿಟ್ಟು ಈ ರಾಣಿಯನ್ನು ತೆಗೆದು ಅದಕ್ಕೆ ಕೊಡಬಹುದು. ಅವಾಗ ಇನ್ನೊಂದು ಪೆಟ್ಟಿಗೆಯನ್ನು ಪಾಲ್ ಮಾಡಿದ್ರೆ ಅದರಲ್ಲಿ ರಾಣಿ ಇರೋದಿಲ್ಲ, ಒಂದರಲ್ಲಿ ರಾಣಿ ಇದೆ, ಒಂದು ರಾಣಿ ಇರೋದಿಲ್ಲ, ವರ್ಗಾಯಿಸಬೇಕು. ಅದನ್ನು ಬದಲಾಯಿಸಬೇಕು. ಒಂದು ಪೆಟ್ಟಿಗೆಯನ್ನು ನಾವು ಪಾಲ್ ಮಾಡಿ ಫಸ್ಟಲ್ಲಿ ಇಟ್ಟರೆ ಒಂದು 5 ಪೆಟ್ಟಿಗೆ 6 ಪೆಟ್ಟಿಗೆ ಎಷ್ಟು ಕಣ ಐತೆ ಅಷ್ಟು ಕಣ ಅದಕ್ಕೆ ಕೊಟ್ಟು ಬೇರೆ ಇಡ್ಬೋದು. ಆದರೆ ದೂರ ದೂರ ತಗೊಂಡೋಗಿಡ್ಬೇಕು. ಮತ್ತೆ ರಾಣಿ ಆ ಕುಟುಂಬದಿಂದ ಹೊರಗಡೆ ಹೋಗದಂಗೆ ಒಂದು ತಡೆಗೇಟನ್ನು ಹಾಕಬೇಕಾಗಿಲ್ಲ. ಇಲ್ಲ ಇಲ್ಲ, ರಾಣಿ ಕಣ ಅದರಲ್ಲಿ ಅವಾಗೆ ಮಾಡುದು ಅಂದರೆ ಯಾವುದೂ ಬೇಕಾಗಿರೋದಿಲ್ಲ, ತಡೆಗಟ್ಟೇ ಬೇಕಾಗಿರೋದಿಲ್ಲ, ಅವಾಗ ಬೇಕಾಗಿಲ್ಲ. ನಾವು ಈಗ ಹೊರಗಡೆಯಿಂದೆಲ್ಲ ಸೇರಿಸ್ತೇವಲ್ಲ, ಮರಪಟ್ಟರಿಂದ ಈ ಮಣ್ಣಿನ ಹುತ್ತದಿಂದ ನಾವು ಸೇರಿಸ್ತೇವಲ್ಲ, ಆ ಟೈಮಲ್ಲಿ ಮಾತ್ರ ಅವಕ್ಕೆ ಬೇಕೇ ಬೇಕು ಗೇಟು. ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ಪಾಲು ಮಾಡೋದಾಯ್ತು. ಈಗ ನೊಣಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಅದೊಂದ್ ರೀತಿ ಅಷ್ಟು ಚೆನ್ನಾಗಿರಲ್ಲ ಕುಟುಂಬಗಳು, ಅವುಗಳನ್ನೆರಡು ಒಟ್ಟು ಮಾಡಬಹುದಾ? ಒಟ್ಟು ಮಾಡೋದು ಬಹಳ ಕಷ್ಟ ಮಾಡ್ತಾರೆ, ಅದು ನಾನು ಮಾಡಿದೆ, ಆದ್ರೆ ಎಲ್ಲ ಸಕ್ಸಸ್ ಆಗಲ್ಲ. ಕಷ್ಟ ಅಂತಿರೋದು ಬಹಳ ಕಷ್ಟ ಅದು. ಎರಡು ರಾಣಿಗಳು ಇರ್ತವೆ, ಇದು ಒಂದಲ್ಲಿ ರಾಣಿ ಇದ್ದೆ ಒಂದಲ್ಲಿ ರಾಣಿ ಇರೋದಿಲ್ಲ, ಅದನ್ನೀಗ ಜಾಯಿಂಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅದು. ಕೆಲವು ನಾವು ಒಂದು 10 ಮಾಡಿದ್ರೆ ಒಂದು 2-3 ಸಕ್ಸಸ್ ಆಗ್ತದೆ ಅಷ್ಟೇ, ಆಗೋದಿಲ್ಲ ಅದು. ಅಂದ್ರೆ ಹೊಂದ್ಕೊಳ್ಳಲ್ಲ ಅಂತೀರಿ? ಹೊಂದ್ಕೊಳ್ಳೋದೇ ಇಲ್ಲ. ಇನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಜೇನು ಕುಟುಂಬ ಇರುತ್ತೆ, ಒಂದು ರಾತ್ರಿ ಎಲ್ಲ ಆದ್ಮೇಲೆ ಬೆಳಗ್ಗೆ ನೋಡ್ರೆ ಇಡೀ ಜೇನು ಕುಟುಂಬನೇ ಖಾಲಿ ಇರುತ್ತೆ, ಅಂದ್ರೆ ಎಲ್ಲ ಹೊರಗಡೆ ಹೋಗ್ಬಿಟ್ಟಿರ್ತಾವೆ, ಪಲಾಯನ ಮಾಡಿರ್ತವೆ ಜೇನು ನೊಣಗಳು. ಏನ್ ಕಾರಣ ಅಂತೀರಿ? ನೊಣಗಳ ಸಂಖ್ಯೆಗೆ ಜಾಸ್ತಿ ಇದ್ರ ಸಮೇತದಲ್ಲಿ ಯಾವಾಗ ಅದರಲ್ಲಿ ಅಂತ ಒಂದೋ ವಯಸ್ಸಾಗಿರ್ಬೇಕು ಆ ರಾಣಿಗೆ, ಇಲ್ಲದ ಹೋದ್ರೆ ಆ ರಾಣಿ ಮೊಟ್ಟೆ ಇಡೋದಿಲ್ಲ. ಆ ಮೊಟ್ಟೆ ಇಡದಂತ ಪೆಟ್ಟಿಗೆಗಳು ಮಾತ್ರ ಅವು ಬಿಟ್ಟು ಹೋಗ್ಬಿಡ್ತಾವೆ, ಇಲ್ಲದ್ರೆ ಹೋಗೋದಿಲ್ಲ ಅವು, ಪಲಾಯನ ಮಾಡೋದೇ ಇಲ್ಲ. ಇಲ್ಲದ್ರೆ ಏನಾದರೂ ಇರುವೆಗಳ ಕಾಟ, ಮರನಾಯಿ ಕಾಟ ಏನಾದರೂ ಒಂದು ಬಂದಿರಬೇಕು, ಆದ್ರೆ ಮಾತ್ರ ಅವು ಪಲಾಯನ ಮಾಡ್ತಾವೆ, ಇಲ್ಲದ್ರೆ ಮಾಡೋದಿಲ್ಲ ಅವು. ಅಂದ್ರೆ ಕೆಲವು ಸಂದರ್ಭದಲ್ಲಿ ನೀವು ಹೇಳಿದಂಗೆ ನಾವು ಪಾಲ್ ಮಾಡೋದು ಸ್ವಲ್ಪ ನಿಧಾನ ಆಯ್ತು ಅಂದ್ರೆ ಬಿಟ್ಟು ಹೋಗ್ಬಿಡ್ತವೆ. ಸಂಖ್ಯೆ ಜಾಸ್ತಿ ಆದಾಗ, ಸಂಖ್ಯೆ ಜಾಸ್ತಿ ಆದಾಗ ಅವೇ ಪಾಲಾಗಿ ಹಾರಿ ಹೋಗ್ಬಿಡ್ತಾವೆ. ಅದಕ್ಕೆ ಮೊದಲೇ ನಾವು ಪಾಲ್ ಮಾಡಬೇಕು. ನನಗೂ ಸಂಖ್ಯೆ ಜಾಸ್ತಿ ಆದ ಕ್ಷಣ ನಾವು ಪಾಲ್ ಮಾಡಲೇಬೇಕು. ನಮ್ಮ ಕೊಡಗಿನ ಪರಿಸ್ಥಿತಿನಲ್ಲಿ ಯಾವ ಕಾಲದಲ್ಲಿ ಹೆಚ್ಚು ಜೇನು ಸಿಗುತ್ತೆ ನಮಗೆ? ನಮ್ಮದು ಸಿಗೋದೆ ಮಾರ್ಚ್ ಏಪ್ರಿಲ್ ಮೇ, ಮೂರು ತಿಂಗಳು ಮಾತ್ರ. ಹೂ ಜಾಸ್ತಿ ಬಿಡುತ್ತೆ ಅಂತ ಆ ಟೈಮಿನಲ್ಲಿ ಹೂ ಬರೋದು. ಆಮೇಲೆ ಡಿಸೆಂಬರ್ ಅಲ್ಲಿ ಬರ್ತದೆ ಅಲ್ಪ ಸ್ವಲ್ಪ, ಅದನ್ನು ಹೇಳಕ್ ಆಗೋದಿಲ್ಲ. ಆ ಟೈಮಲ್ಲಿ ನಮ್ಮಲ್ಲಿ ಒಂದು ಪೊಲ್ವಣಿಗೆ ಮರ ಅಂತ ಹೇಳಿ ಬರ್ತದೆ, ಅದರಲ್ಲಿ ಹೂ ಬಂದ್ರೆ ಅದರಲ್ಲಿ ಒಳ್ಳೆ ಜೇನು, ಆದ್ರೆ ಹೇಳಕ್ ಆಗೋದಿಲ್ಲ. ಅದನ್ನು ಕೆಲವು ವರ್ಷ ಬರ್ತದೆ, ಕೆಲವು ವರ್ಷ ಬರೋದಿಲ್ಲ. ಈಗ ಜೇನು ಜಾಸ್ತಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಾವು ಕುಟುಂಬ ಹೆಂಗ್ ನೋಡ್ಕೋಬೇಕಾಗತ್ತೆ? ಮುಖ್ಯ ನಾವು ನೋಡ್ಕೋಬೇಕು, ಅದನ್ನ ಡಿವೈಡ್ ಮಾಡಿಬಿಟ್ಟು ಅವಾಗ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾ, ನಾವು ನಿಜವಾಗಿ ಅದನ್ನ ಮಾಡಬೇಕಾಗಿದ್ದು ಡಿವೈಡ್ ಮಾಡುವ ಟೈಮ್ ಯಾವುದು ಅಂದರೆ ಜನವರಿ ಫೆಬ್ರವರಿ. ಆವಾಗ ಏನಾಗ್ತದೆ, ಮಾರ್ಚ್ ಏಪ್ರಿಲ್ ಆಗುವಾಗ ನನ್ನಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದರಲ್ಲಿ ಇಳುವರಿ ಜಾಸ್ತಿ ಸಿಗ್ತದೆ. ಮತ್ತೆ ನಾವು ಸೀಸನ್ ಟೈಮಲ್ಲಿ ನಾವು ಡಿವೈಡ್ ಮಾಡಿದ್ರೆ ನಮಗೆ ಅದರಲ್ಲಿ ಏನು ಬರೋದಿಲ್ಲ, ಆ ಟೈಮಲ್ಲಿ ಮಾಡಬಾರ್ದು. ಇನ್ನು ಈ ಜೇನು ಕುಟುಂಬಗಳಿಗೆ ನೀವು ಆಗಲೇ ಹೇಳಿದ್ರಿ, ಇರುವೆಗಳು ಇವೆಲ್ಲ ಬರ್ತವೆ ಬೇರೆ ಬೇರೆ, ಈ ಮೀಣಚಿಟ್ಟೆ ಇಂಥವೆಲ್ಲ, ಒಟ್ಟಾರೆ ಜೇನು ಕುಟುಂಬಗಳ ಶತ್ರುಗಳು ಯಾವ್ಯಾವ ಅಂತೀರಿ? ನಮ್ಮಲ್ಲಿ ಒಂದು ಮರನಾಯಿ ಅಂತ ಹೇಳ್ತವೆ. ಏನು ಮರನಾಯಿ? ಮರನಾಯಿ ಅಂದ್ರೆ ಇಲ್ಲೆಲ್ಲ ಇರೋದ್ರಲ್ಲಿ ನಮ್ಮಲ್ಲಿದೆ, ಬೆಟ್ಟದ ಮೇಲೆ ಎಲ್ಲ ಇದೆ. ನಮ್ಮಲ್ಲಿ ಒಂದು ಕಪ್ಪಾಗಿ ಒಂದು ನಾಯಿ ಆಕಾರವೇ ಇರ್ತದೆ, ಈ ಬೆಕ್ಕು ಇದೆಯಲ್ಲ ಅದೇ ಆಕಾರ, ಅದು ತೊಂದರೆ ಕೊಡುತ್ತೆ, ಅದು ಭಯಂಕರ ತೊಂದರೆ ನಮಗೆ, ಅದರದೇ ಹಾವಳಿ ಹೆಚ್ಚಾಗಿ. ಸರಿ. ಮತ್ತೆ ಕರಡಿ ಬರ್ತದೆ, ಕರಡಿ ಜೇನುಪೆಟ್ಟಿಗೆ ನಮಗೆ ತಿಂತದೆ, ಗಿಡುಗ ತಿಂತದೆ. ಅದನ್ನಂತರ ನಮ್ಮ ಕಡೆ ಕರಡಿ ಕಡಿಮೆ, ಸೋಮಾರಪೇಟೆ ಆ ಕಡೆ ಆದ್ರೆ ಕರಡಿಗಳು ಜಾಸ್ತಿ. ಕೋತಿಗಳು? ಕೋತಿಗಳು ಏನ್ ಮಾಡೋದಿಲ್ಲ, ಏನ್ ಮಾಡಲ್ಲ. ಮತ್ತೆ ಇನ್ನು ಇರುವೆ, ಇರುವೆಗಳು ಅಲ್ಲಿ ಕೆಂಪಿರುವೆ, ಅದು ಬಹಳ ಜೋರು. ಗೆದ್ಲು ಏನಾದ್ರು ಬರುತ್ತಾ? ಗೆದ್ಲ ಏನು ಬರೋದಿಲ್ಲ, ಗೆದ್ಲ ಏನ್ ಬರೋದಿಲ್ಲ, ಇರುವೆಗಳದೇ ಕಾಟ. ಇರುವೆ, ಮರನಾಯಿ, ಕರಡಿ. ಮತ್ತೆ ಈ ಕಣಂಜ ಅಂತಾರಲ್ಲ, ಅವು ಕಣಂಜ ಭಯಂಕರ, ಕಣಂಜ ನೊಣ, ಅದು ಮಳೆಗಾಲದಲ್ಲಿ ಬಹಳ ಜೋರು ಬರೋದು. ಮಳೆಗಾಲವೇ ಅದಕ್ಕೆ ತಿನ್ಲಿಕ್ಕೆ ಜನಗಳಿಗೆ ಆಹಾರವೂ ಇರೋದಿಲ್ಲ. ಆ ಟೈಮಲ್ಲಿ ಪೆಟ್ಟಿಗೆ ಒಳಗೆ ನುಗ್ಗಿ ತಿಂದು ಬಿಡ್ತಾವೆ. ಅಂದ್ರೆ ಮರಗಳಲ್ಲಿ ಗೂಡು ಕಟ್ಟಿರ್ತಾವೆ? ಅದು ಕಟ್ಟಿದ ಅವು ಹೊರಗಡೆ ಎಲ್ಲೋ ಗೂಡು ಕಟ್ಕೊಂಡು ಇರ್ತಾವೆ ಕಣಜ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಗೇಟ್ ಇಟ್ಟೇ ಬಂದ್ ಮಾಡ್ಬೇಕಷ್ಟೇ. ನಾವು ಪೆಟ್ಟಿಗೆಯನ್ನು ಬಂದ್ ಮಾಡಿಬಿಟ್ಟು ಗೇಟಲ್ಲಿ ಆದ್ರೆ ಆ ನೊಣಗಳು ನುಗ್ಗಕ್ಕಾಗೋದಿಲ್ಲ, ಇಲ್ಲದ್ರೆ ಪೆಟ್ಟಿಗೆ ಒಳಗಡೆ ನುಗ್ಗಿ ನೊಣಗಳನ್ನೇ ತಿಂದು ಬಿಡ್ತಾವೆ. ಜೇನು ತಿಂತಾವೆ, ನೊಣಗಳನ್ನ ತಿಂದು ಬಿಡ್ತಾವೆ. ಸಾಮಾನ್ಯವಾಗಿ ನಾವು ಜೇನು ಕುಟುಂಬಗಳನ್ನ ಎಲ್ಲಿ ಇಡಬೇಕಾಗತ್ತೆ, ಎಲ್ಲಿ ಸ್ಥಾಪಿಸಬೇಕಾಗತ್ತೆ? ಜೇನು ಪೆಟ್ಟಿಗೆಗಳನ್ನ ನಮಗೆ ಎಲ್ಲಿ ಇಟ್ಕೊಳ್ಬಹುದು ಅಂದ್ರೆ ಸ್ವಲ್ಪ ತಂಪಿರುವಂತಹ ಸ್ಥಳ, ಎಲ್ಲರೂ ಮರದ ಅಡಿಗಳಲ್ಲಿ ನೆರಳಿರಬೇಕು, ಒಳ್ಳೆ ಬಿಸಿಲು ಇರಬಾರ್ದು, ಸ್ವಲ್ಪ ತಂಪಾಗಿರುವಂತಹ ಸ್ಥಳದಲ್ಲಿ ಎಲ್ಲಿ ಇಟ್ಕೊಳ್ಬಹುದು, ಮನೆ ಬಾಗಿಲಲ್ಲಿ ಇಟ್ಕೊಳ್ಬಹುದು, ನೆರಳು ಇರಬೇಕಾಗುತ್ತೆ, ಸ್ವಲ್ಪ ಮನೆ ಬಾಗಿಲಲ್ಲಿ ಮನೆ ಜಗಲ ಮೇಲೆ ಇಟ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಈ ಜೇನು ಪೆಟ್ಟಿಗೆಗಳು ಎಲ್ಲಿ ಸಿಗ್ತವೆ? ಜೇನ್ ಪೆಟ್ಟಿಗೆ ಸೊಸೈಟಿ ಮುಖಾಂತರ ಕೊಡ್ತಾರೆ, ಸೊಸೈಟಿ ಸಿಗ್ತದೆ. ಎಲ್ಲಿದೆ ಸೊಸೈಟಿ? ಭಾಗಮಂಡಲದಲ್ಲಿದೆ, ಜೇನು ಕೃಷಿಕರ ಜೇನು ಕೃಷಿಕರ ಸಹಕಾರ ಸಂಘ, ಅಲ್ಲಿ ಅಲ್ಲಿ ಸಿಗ್ತದೆ. ಇನ್ನ ಈ ಜೇನು ಕೃಷಿ ಪ್ರಾರಂಭಿಸೋರಿಗೆ ಏನು ಹೇಳ್ತೀರಾ ಮಾದಪ್ಪ ಅವರೇ? ಜೇನು ಕೃಷಿ ಪ್ರಾರಂಭ ಮಾಡ್ಬೇಕಾದ್ರೆ ಅವನು ಸ್ವಲ್ಪ ಜೇನ ಬಗ್ಗೆ ಅವನು ತಿಳಿದಿರ್ಬೇಕು, ಅದರ ಅನುಭವ. ಅದಲ್ಲದೆ ಅವನಿಗೆ ಕೃಷಿ ಜೇನು ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಹೇಗೆ ಸೇರಿಸೋದು, ಏನು ಮಾಡೋದು, ಎಂತೂ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅದರಿಂದಾಗಿ ಅವನು ಸ್ವಲ್ಪ ತಿಳ್ಕೊಂಡ್ರೆ ಅವನಿಗೆ ಮಾಡ್ಬೋದು, ಸ್ವತಃ ಅದನ್ನು ಮಾಡ್ಬೋದು. ಈಗ ನಾವೆಲ್ಲ ನಿಜವಾಗಿ ಯಾವ ಟ್ರೈನಿಂಗ್ ಆಗಿದೆ ಏನೂ ಆಗಿಲ್ಲ, ಸ್ವತಃ ನಾವೇ ನೋಡಿ ಮಾಡಿ ಹೀಗೆ ಮಾಡಿದ್ದಷ್ಟೇ. ಮತ್ತೆ ಈ ಜೇನು ಕುಟುಂಬಗಳನ್ನು ನೀವು ಪಾಲ್ ಮಾಡ್ತಿರಲ್ಲ, ಜಾಸ್ತಿ ಹುಳುಗಳು ಇರ್ತವೆ, ಅವನ್ನ ಮಾರಾಟ ಮಾಡ್ತೀರಾ ಬೇರೆಯವರಿಗೆ? ಮಾಡ್ತವೆ. ಈಗ 120 ಪೆಟ್ಟಿಗೆ ಇದಾವ ನಿಮ್ದು? ಹೌದು. ಅಥವಾ ನೀವೇ ಪೆಟ್ಟಿಗೆ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತೀರಾ? ನಾವು ಹೆಚ್ಚಾಗಿ ಮಾರಾಟ ಮಾಡೋದು ಕಡಿಮೆ, ಯಾಕಂದ್ರೆ ನಾವೇ ಪೆಟ್ಟಿಗೆಯಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತೇವೆ. ನಮಗೆ ಜೇನು ಇನ್ಕಮ್ ಬರ್ತದಲ್ಲ, ಅದಕ್ಕೋಸ್ಕರ ನಾವು ಹೊರಗಡೆ ಕೊಡ್ತೇವೆ ಕಡಿಮೆ. ಬೇರೆಯವರು ಸ್ವಾಭಾವಿಕವಾಗಿ ಸಿಗುವಂತ ಜೇನುಗಳನ್ನೇ ಪೆಟ್ಟಿಗೆಗೆ ಹಾಕೋಬಹುದು. ಹೌದು, ನೀವು ಹೇಳ್ದಂಗೆ ಮಾಡಬೇಕು. ಹೌದು. ಈಗ ಮುಖ್ಯವಾಗಿ ಯಾವಾಗ ನಾವು ಈ ಜೇನನ್ನ ಕೊಯ್ಲು ಮಾಡ್ಕೋಬೇಕು, ಯಾವಾಗ ಸಂಗ್ರಹಿಸಬೇಕಾಗತ್ತೆ? ಅದೇ 3 ತಿಂಗಳು ಮಾತ್ರ, ಮಾರ್ಚ್ ಏಪ್ರಿಲ್ ಮೇಲೆ ಜೇನು ನಮಗೆ ಶೇಖರಣೆ ಸಿಗೋದು. ಅದೇ ಟೈಮಲ್ಲಿ ಅದನ್ನು ಸಂಗ್ರಹ ನಾವು ಮಾಡಿ ಇಟ್ಕೊಳ್ಬೇಕು. ಅದು ಎಷ್ಟು ಸಮಯ? ಒಂದು ವರ್ಷ ಆದರೆ ಜೇನೇನು ಹಾಳಾಗಲ್ಲ, ಹಾಳಾಗಲ್ಲ, ಏನಾಗೋದಿಲ್ಲ. ಸಂಗ್ರಹ ಮಾಡಿ ಎಷ್ಟು ದಿವಸ ಬಗ್ಗೆ ಇಟ್ಕೊಳ್ಬೋದು? ಬೇರೆ ಕಾಲದಲ್ಲಿ ಸಿಗಲ್ವಾ ಅಷ್ಟು? ಅದೇ ಅದರ ಸಕ್ಕರೆ ಬರ್ತದೆ, ಹಾಳಾಗುತ್ತೆ. ಪ್ಯೂರ್ ಜೇನ್ ಅದು ಏನಾಗ್ತದೆ ಅಂದ್ರೆ ಸಕ್ಕರೆ ಆಕಾರವೇ ಗಟ್ಟಿ ಬಂದು ಬಿಡ್ತದೆ. ಅದನ್ನು ಪುನಃ ನಾವು ಬಿಸಿ ಮಾಡಬೇಕು. ಒಂದು 80 ಡಿಗ್ರಿ ಬಿಸಿ ಮಾಡಿದ್ರೆ ಅದು ಪುನಃ ಕ್ಲಿಯರ್ ಆಗ್ತದೆ ಜೇನು. ವಾಪಸ್ ಜೇನು ಯಾವ ರೀತಿ ಇದೆ ಅದೇ ರೀತಿ ಆಗ್ತದೆ. ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಸಿಗಲ್ವಾ ಜೇನು? ಸಿಗಲ್ಲ. ಕಡಿಮೆ ಕಡಿಮೆ ಸಿಗೋದೇ ಇಲ್ಲ. ಅದೇ ಡಿಸೆಂಬರ್ ಅಲ್ಲಿ ಅಲ್ಪ ಸ್ವಲ್ಪ ಬರ್ತದೆ ಅಷ್ಟೇ. ಅಂದ್ರೆ ಆ ಕಾಲದಲ್ಲಿ ಬರೋ ಜೇನು ಕುಟುಂಬಕ್ಕೆ ಸಾಕಾಗತ್ತೆ ಅಂತೀರಾ? ಈಗ ಮಳೆಗಾಲ ಬಿಟ್ಟರೆ ಬಾಕಿ ಟೈಮಲ್ಲಿ ಆದರೆ ಅವಕ್ಕೆ ತಿಂಡಿಕ್ಕೆ ಆಹಾರ ಅವರಿಗೆ ಸಾಕಾಗ್ತದೆ. ಈ ಮಳೆಗಾಲ ಮತ್ತೆ ನೊಣಗಳಿಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವಕ್ಕೆ ಸಾಕಾಗತ್ತೆ ಅಲ್ಲಿ. ಅದೇ ಆ ಟೈಮಲ್ಲಿ ಸಾಕಾಗ್ತದೆ. ಮಳೆಗಾಲದಲ್ಲಿ ಏನಾಗ್ತದೆ ಅಂದ್ರೆ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೊಣಗಳಿಗೆ, ಮಳೆಯಿಂದಾಗಿ ಏನ್ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನಾವು ಅದನ್ನ ನೋಡ್ಕೊಳ್ಬೇಕಾಗಿದ್ದು, ಆವಾಗಲೇ ಆಹಾರ ಕೊಡ್ಬೇಕಾಗಿದ್ದು. ಕಾಡಿನಲ್ಲೆಲ್ಲ ಜೇನು ತೆಗಿತಾರೆ, ಈಗ ಹೆಜ್ಜೆನು ತೆಗಿತಾರೆ, ಅದನ್ನು ಹಿಂಡಬಾರ್ದು. ಅದು ಹಿಂಡಿದ್ರೆ ಏನಾಗ್ತದೆ, ಅಲ್ಲಿ ಜೇನು ನೊಣದ ಮೊಟ್ಟೆ ಇರ್ತದೆ, ಮರಿಗಳು ಇರ್ತವೆ ಅದರಲ್ಲಿ. ಅದು ಹಿಂಡಿದ್ರೆ ಏನಾಗ್ತದೆ ಅಂದ್ರೆ ಅದು ಕಂಪ್ಲೀಟ್ ಅವೆಲ್ಲ ನೀರಾಗಿ ಬಂದು ಬಿಡ್ತವೆ ಆ ಮರಿಗಳು, ಆ ಜೇನು ಕೆಟ್ಟ ಹೋಗ್ಬಿಡ್ತದೆ. ಮತ್ತೆ ಏನ್ ಮಾಡ್ಬೇಕು? ಅದನ್ನ ಬರೇ ಭಾಗ ಹುಡಿ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ತೂಗಿ ಇಡ್ಬೇಕು, ಕೆಳಗಡೆ ಒಂದು ಪಾತ್ರೆ, ಅದಾಗಿ ಅದು ಕೆಳಗಡೆ ಇಳಿಬೇಕು. ಈಗ ಪೆಟ್ಟಿಗೆಲ್ಲಿರೋ ಜೇನನ್ನು ನೀನು ನಿಜವಾಗಿ ಬಿಟ್ಟು ಜೇನದಲ್ಲಿ ಫುಲ್ ಆಯ್ತು ಅಂದರೆ ಅದನ್ನು ಏನು ಮಾಡಬೇಕಂದ್ರೆ ಮೇಲ್ಗಡೆಯಿಂದ ಆ ಫ್ರೇಮನ್ನು ತೆಗೆದು ಚೂರಿಯಲ್ಲಿ ಕೀಸಿ ತೆಗಿಬೇಕು. ಆ ಸೀಲ್ ಮಾಡಿರ್ತವೆ ನೊಣಗಳು, ಜೇನು ಕಂಪ್ಲೀಟ್ ಫ್ರೇಮಿಗೆ ಕಟ್ಟಿಬಿಟ್ಟು ಸೀಲ್ ಮಾಡಿದನ್ನು ನಾವು ಚೂರಿಯಲ್ಲಿ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಮೇಲ್ಗಡೆಯಿಂದ ಕೆತ್ತಿ ತೆಗೆದು ಆ ನಂತರ ಅದನ್ನು ಮಿಷಿನ್ಗೆ ಕೊಡಬೇಕು. ಮಿಷಿನ್ಗೆ ಕೊಟ್ಟು ಮಿಷಿನ್ಗೆ ಕ್ಲಿಯರ್ ಆಗಿ ತೆಗಿಬೋದು, ಮಿಷಿನ್ ಮೂಲಕ ತೆಗಿಬೇಕು. ಮಿಷಿನ್ ಮುಖಾಂತರವೇ ತೆಗ್ಬೇಕು. ಹಾಗಿದ್ರೆ ಆ ಜೇನು ಏನು ಹಾಳಾಗೋದಿಲ್ಲ, ಅದು ಅದೇ ಎರಿಯನ್ನ ವಾಪಸ್ ಪೆಟ್ಟಿಗೆ ಅದಕ್ಕೆ ಕೊಡ್ಬೇಕು, ಅದೇನಾಗಲ್ಲ. ನೀವು ಎಲ್ಲಿ ಮಾರಾಟ ಮಾಡ್ತೀರಾ ಜೇನ? ಮಾರಾಟ ನಾವು ಮನೆಯಲ್ಲೇ, ಹೊರಗಡೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಎಷ್ಟು ಸಿಗುತ್ತೆ ಒಂದು ಕಿಲೋಗ್ರಾಮ್ಗೆ? ಒಂದು ಕೆಜಿಗೆ ನಮಗೆ 700-750 ರೂಪಾಯಿ ಸಿಗ್ತದೆ. ಪರವಾಗಿಲ್ಲ ಅನ್ಸುತ್ತೆ ಅದು. ನಮಗೆ ಸೊಸೈಟಿಯಲ್ಲಿ ಆದ್ರೆ ನಮಗೆ ಲಾಸ್, ಅದೆಲ್ಲ ಸೊಸೈಟಿಗೆ ಕೊಡ್ತಿದ್ದು ಅದೇನು 300 ರೂಪಾಯಿ ಕೊಡ್ತಾರೆ ಅಷ್ಟೇ. ಕಡಿಮೆ ಆಯ್ತು, ಕಡಿಮೆ ನಮಗೆ ಅಸಲಾಗೋದಿಲ್ಲ. ಮೊದಲೆಲ್ಲ ಅಷ್ಟೇ ಇಳುವರಿ ಬರ್ತಿತ್ತು, ಇವಾಗ ಅಷ್ಟು ಇಳುವರಿ ಬರೋದಿಲ್ಲ. ಇವಾಗ ನಮ್ಮಲ್ಲಿ ಕೂಡ ಅಷ್ಟೇ, ಎಲ್ಲಾ ಕಡೆ ಮರಕಾಡು ಕಡಿಮೆ ಆಗ್ಬಿಡ್ತು, ಎಲ್ಲ ಕಾಫಿ ತೋಟ, ಜೇನಿಗೆ ಪರಾಗ ಸಿಗೋದಿಲ್ಲ, ಇಳುವರಿ ಕಡಿಮೆ. ಮೊದಲೆಲ್ಲ ಸರಾಸರಿ ಒಂದು ಪೆಟ್ಟಿಗೆಗೆ 17-18 ಕೆಜಿ ವರ್ಷದಲ್ಲಿ ತೆಗಿತಿದ್ದು, ಇವಾಗ ಅಂತದಲ್ಲಿ ಬರೀ 5-6 ಕೆಜಿ ಬರ್ತದೆ. ಎಲ್ಲ ಕಾಫಿ ತೋಟ ಮಾಡುವಾಗ ಈ ಮರಗಳನ್ನ ತೆಗೆಬಿಟ್ಟು ಈ ಜೇನು ಬರುವಂತ ಮರಗಳೆಲ್ಲ ಹೋಗ್ಬಿಟ್ಟು. ಜೇನು ಕೃಷಿ ಲಾಭದಾಯಕ ಅಂತೀರಾ? ಹೌದು, ನಿಜವಾದ ಲಾಭದಾಯಕ. ಅದು ಖರ್ಚೇನು ಇಲ್ಲ, ಹೆಚ್ಚು ಕಡಿಮೆ, ಇಳುವರಿ ಜಾಸ್ತಿ. ಅಂದ್ರೆ ಜೇನು ಕೃಷಿ ನಿಮ್ಗೆ ಒಳ್ಳೆ ತೃಪ್ತಿ ಕೊಟ್ಟಿದೆ? ಹೌದು, ಸುಮಾರು ವರ್ಷದಿಂದ ನಾನು ಅದರಲ್ಲಿ, ನನ್ನ ಜೀವನವೇ ಸಾಗಿಸಿದ್ದು ಅದರಲ್ಲಿ, ಜೇನು ಕೃಷಿಯಲ್ಲಿ. ಮತ್ತೆ ಆ ಜೇನು ಕುಟುಂಬಗಳ ಮೇಣ ಇದೇನಾದ್ರೂ ಉಪಯೋಗ ಬರುತ್ತಾ? ಮೇಣ ಇದೆ, ಉಪಯೋಗ ಬರುತ್ತೆ, ಉಪಯೋಗ ಬರ್ತದೆ. ಅದನ್ನು ತಗೊಂಡು ಕೊಂಡ್ಕೊಳ್ತಾರ? ಹೌದು, ಅದನ್ನ ಇವಾಗ ಸೊಸೈಟಿಗೆ ಕೊಟ್ಟರು ಸಮೇತ ಇವಾಗ ಆ ಜೇನು ಮೇಣ ಕೀಸಿ ತೆಗೆದು ಬಿಟ್ಟೆಲ್ಲ ಇರ್ತದಲ್ಲ, ಅದನ್ನ ಪುನಃ ಅದನ್ನ ಏಳ್ಸಿಬಿಟ್ಟು ಅದನ್ನ ಬಿಸಿ ಮಾಡಬೇಕು. ಬಿಸಿ ಮಾಡಿ ಏಳ್ಸಿ ಪುನಃ ಕೊಟ್ಟರೆ ನಿಮಗೆ 350 ಕೆಜಿಗೆ 400 ರೂಪಾಯಿ ಸಿಗ್ತದೆ ಮಾಯಣಕ್ಕೆ. ಅಂದ್ರೆ ಈಗ ಜೇನು ಕೃಷಿಕರ ಸಹಕಾರ ಸಂಘದಲ್ಲಿ ಒಳ್ಳೆ ಸೌಲಭ್ಯಗಳಿದಾವೆ ರೈತ ಬಂದವರಿಗೆ? ಧಾರಾಳವಾಗಿ ಕೊಡ್ತಾರೆ, ಕೊಡ್ತಾರೆ. ಮತ್ತೆ ತರಬೇತಿ ಬೇಕು, ಅದೆಲ್ಲ ಕೊಡ್ತಾರೆ. ತರಬೇತಿನೂ ಸಿಗುತ್ತೆ, ತರಬೇತಿ ಪೆಟ್ಟಿಗೆಗಳು ಮತ್ತೆ ನಮಗೆ ಬೇಕಾದಂತ ಎಲ್ಲ ಸೌಕರ್ಯ ಸಿಗ್ತದೆ. ಪೆಟ್ಟಿಗೆ ಸಿಗ್ತದೆ, ಮಿಷಿನ್ ಸಿಗ್ತದೆ, ಸ್ಮೋಕರು ಯಾವ್ದು ಬೇಕೋ ಅದೆಲ್ಲ ಸಿಗ್ತದೆ. ಮತ್ತೆ ಎರೆಗಳು ಏನಾದರೂ? ಎರೆಗಳು ಸಿಗ್ತವೆ, ಕೃತಕ ಎರಿನ ಬಾಕ್ಸಿಗೆ ಕೊಡ್ಬೇಕಾಗ್ತದೆ, ಅದು ಸಿಗ್ತದೆ, ಅದನ್ನೆಲ್ಲ ಬಳಸ್ಕೋಬಹುದು. ಜೇನು ಕೃಷಿ ತರಬೇತಿ ಕೇಂದ್ರ ಬಾಗಮಂಡಲ್ಲೇ ಇದೆ, ಬಾಗಮಂಡಲ್ಲೇ ಇದೆ, ಅವರು ಕೊಡ್ತಾರೆ. ಹೌದು, ತೋಟಗಾರಿಕೆ ಇಲಾಖೆ. ಹೌದು, ಒಟ್ಟಾರೆ ಜೇನು ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೀರಾ ಇನ್ನೂ? ನಿಜವಾಗಿ ಜೇನು ಕೃಷಿಯಲ್ಲಿ ಲಾಭದಾಯಕ ಅದು, ನಿಜವಾಗಿ ಅದನ್ನ ನಾವು ಮುಂದುವರಿಸಿಕೊಂಡೇ ಹೋಗ್ಬೇಕು. ನಿಮ್ಮ ಮಕ್ಕಳಿಗೂ ಆಸಕ್ತಿ ಇದೆಯಾ? ಮಕ್ಕಳಿಗೂ ಅದ್ರ ತುಂಬಾ ಆಸಕ್ತಿ ಇದೆ, ಇವತ್ತಿಗೂ ಅದರ ಕೈ ಬಿಟ್ಟಿಲ್ಲ ಅವರು. ಆತ್ಮೀಯ ರೈತ ಬಂದವರೇ, ತಮಗೆ ಈ ಜೇನು ಕೃಷಿಯ ಅನುಭವಗಳನ್ನ ಸಿರಕಜೆ ಮಾದಪ್ಪ ಅವರಿಂದ ಇನ್ನೂ ವಿವರವಾಗಿ ತಿಳ್ಕೋಬೇಕು ಅಂದ್ರೆ ಅವರ ದೂರವಾಣಿ ಸಂಖ್ಯೆ 9482272675. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9482272675. ತುಂಬ ಸಂತೋಷ ಮಾದಪ್ಪ ಅವರೇ, ತಾವಿದುವರೆಗೂ ತಮ್ಮ ಜೇನು ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ ಎಸ್ಡಿ ಮಾದಪ್ಪ ಅವರೊಂದಿಗಿನ ಜೇನು ಕೃಷಿ ಅನುಭವಗಳನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 19,500 20,800, ಅರೇಬಿಕಾ ಚೆರಿ 11,500, ರೋಬಸ್ಟಾ ಪಾರ್ಚ್ಮೆಂಟ್ 19,000, ರೋಬಸ್ಟಾ ಚೆರಿ 11,500. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ನಾಳಿನ ಕೃಷಿರಂಗದಲ್ಲಿ ಟೊಮೆಟೊ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮಡಿಕೇರಿ ಚಾಮುಂಡೇಶ್ವರಿ ನಗರ ನಿವಾಸಿ ಜೋಸೆಫ್ ವಿ ಫರ್ನಾಂಡಿಸ್ ಅವರು ಇಂದು ಮಧ್ಯಾಹ್ನ ನಿಧನರಾದರು. 70 ವರ್ಷದ ನಿವೃತ್ತ ಕೆಎಸ್ಆರ್ಟಿಸಿ ಉದ್ಯೋಗಿ ಜೋಸೆಫ್ ವಿ ಫರ್ನಾಂಡಿಸ್ ಅವರ ಅಂತಿಮ ವಿಧಿವಿಧಾನ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿಯ ಸಂತ ಮೈಕಲರ ಚರ್ಚ್ನಲ್ಲಿ ನಡೆಯಲಿದೆ. ಪೊನ್ನಮೇಟೆ ಬಾಳಗರಕೇರಿ ಗ್ರಾಮತರ ಮಲ್ಲೆಂಗಡ ಪೆಮ್ಮಯ್ಯ ಪೆಮುಣಿ ಇಂದು ಪೊಲಾಕಮಾಣ ಪಟ್ಟಿತು. 93 ವೈತರ ಮಲ್ಲೆಂಗಡ ಪೆಮ್ಮಯ್ಯ ಪೆಮುಣಿ ಇಂಗಡ ಆಖರಿ ಕಾರ್ಯ ನಾಳೆ ಪೊಲಾಕ 10:30 ಬಾಡಗರಕೇರಿಯ ಮಲ್ಲೆಂಗಡ ಒಕ್ಕತೂಟಂಗಳತ್ತು ನಡಪ. ಪೇರೂರು ಗ್ರಾಮತರ ಕೋಡಿಯಂಡ ಅಪ್ಪಾಜಿ ನಾಣಯ ಇಂದು ವೈಪತ್ತು ಮರಣ ಪಟ್ಟಿತು. 64 ವೈತರ ಕೋಡಿಯಂಡ ಅಪ್ಪಾಜಿ ನಾಣಯ ಇಂಗಡ ಚಾವುನ ಕೋಡಿಯಂಡ ಇಂಗಡ ಸ್ವಂತ ಮನೇಲಿ ಬೆಚ್ಚಿತು. ಆಖಿರಿಕಾರೆ ನಾಳೆ ಮಜ್ಜಣ ಒಕ್ಕ ಕ್ಯಾಕೊಳತ್ತು ನಡಪ. ಸವೆಂತ್ ಹೊಸಕೋಟೆ ಅಂದಗಾವಿ ಕಾರಳನ ಮೊಳ್ಳರ ಪೌತಿ ಚಿನ್ನಪ್ಪ ಇಂಗಡ ಪೊಣ್ಣು ಚಿಟ್ಟೆ ದೇವಿಕೆ ಅಯ್ಯಂಗ ಇಂದು ಮರಣಪಟ್ಟಿತು. 97 ವೈತರ ಮೊಳ್ಳರ ಚಿಟ್ಟೆ ದೇವಿಕೆ ಇಂಗಡ ತಾಮನೆ ಬೈರಟ್ಟಿರ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ಸ್ವಂತ ಮನೇಲಿ ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪೆ. ಪ್ರಾಯೋಜಕರು ಕೆವಿಜೆ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯವರ ಕಡೆಯಿಂದ ಇಂದು ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದು ಯುದ್ದ ಸ್ಮಾರಕಕ್ಕೆ ಗ್ರೂಪ್ ಕ್ಯಾಪ್ಟನ್ ಬಿಎನ್ ಮನೋಭೀಮಯ್ಯನವು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಕಲ್ಯಾಣ ಇಲಾಖೆನವು, ನಿವೃತ್ತ ಸೇನಾ ಅಧಿಕಾರಿಗ, ಯೋಧರು, ವಿದ್ಯಾರ್ಥಿಗ ಹೂ ಜಂಪೇಯಿಸಿ ಗೌರವ ನಮನ ಒಪ್ಪಿಸಿದರು. ಹಂಗೆ ವೀರಮರಣ ಪಡ್ಕೊಂಡ ಯೋಧರ ನೆನಪಲ್ಲಿ ಮೌನಾಚರಣೆ, ಕುಶಲ ತೋಪು ಹಾರಿಸಿ ಗೌರವ ವಂದನೆ ಮಾಡಿದವು. ಕೇಂದ್ರ ಸರ್ಕಾರದಿಂದ ಕೊಡುವ ಪ್ರತಿಷ್ಠಿತ ದೀನ್ ದಯಾಳ್ ಪಂಚಾಯತ್ ವಿಕಾಸ್ ಪುರಸ್ಕಾರಕ್ಕೆ ರಾಜ್ಯದ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದ್ದು ಪ್ರಶಸ್ತಿ ಪಟ್ಟಿಲಿ ಸ್ಥಾನ ಪಡ್ಕೊಂಡ ರಾಜ್ಯದ ಏಕೈಕ ಪಂಚಾಯಿತಿ ಇದಾಗುತ್ತು. ಬಡತನ ನಿರ್ಮೂಲನೆ, ಜೀವನೋಪಾಯ ಅಭಿವೃದ್ಧಿ ಅಂಶದಡಿಯಲ್ಲಿ ಈ ಪುರಸ್ಕಾರ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ಸಿಕ್ಕಿದ್ದು 11:00 ನವದೆಹಲಿನ ವಿಜ್ಞಾನ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ನವು ಪ್ರಶಸ್ತಿ ಕೊಟ್ಟವೆಂತ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿತು. ಇದೇ ತಿಂಗಳ 9 ಸೋಮವಾರ ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಭತ್ತದ ಬೆಳೆಯ ಕ್ಷೇತ್ರೋತ್ಸವ ಹಾಗೂ ವಿಶ್ವ ಮಣ್ಣು ದಿನಾಚರಣೆ ನಡೆಯಕ್ಕಿದ್ದು ಕೃಷಿಗೆ ಸಂಬಂಧಪಟ್ಟಂಗೆ ವಸ್ತು ಪ್ರದರ್ಶನ, ಮಾರಾಟ, ಸಿರಿಧಾನ್ಯ, ಕಾಡು ಹಣ್ಣಿನ ಮರಗ, ಜೈನ್ ಕೃಷಿ, ಬಿದಿರು ಬೇಸಾಯ ಸೇರಿದಂಗೆ ಬೇರೆ ಬೇರೆ ಕೃಷಿಗಳ ಬಗ್ಗೆಲಿ ಮಾಹಿತಿ, ಹಂಗೆ ರೈತರು ಮತ್ತೆ ವಿಜ್ಞಾನಿಗಳ ನಡುವೆ ವಿಚಾರ ಹಂಚಿಕೊಂಬುದು ಪ್ರಗತಿಪರ ರೈತರಿಂದ ಮಾಹಿತಿ ಕಾರ್ಯಕ್ರಮಗ ಹುಟ್ಟು. ಜಿಲ್ಲೆನ ರೈತರು, ಕೃಷಿ ಕಾರ್ಮಿಕರು, ವಿದ್ಯಾರ್ಥಿಗ ಇದರ ಪ್ರಯೋಜನ ಪಡ್ಕೊಳಕ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತೆ ಕೊಡಗು ಗೌಡ ವಿದ್ಯಾಸಂಘದ ಕೂಡುಕೂಟಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬಗ್ಗೆಲಿ ಇದೇ ಡಿಸೆಂಬರ್ 25 ಅರೆಭಾಷೆ ಜನಾಂಗದವಕ್ಕೆ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಸಾಂಸ್ಕೃತಿಕ ಪೈಪೋಟಿ ನಡೆಯಕ್ಕಿದ್ದು ಪ್ರಬಂಧ, ರಸಪ್ರಶ್ನೆ, ಸೋಬಾನೆ ಹಿಂಗೆ ಬೇರೆ ಬೇರೆ ಪೈಪೋಟಿಗಳಲ್ಲಿ ಭಾಗವಹಿಸುವವು. ಇದೇ ತಿಂಗಳ 22 ಕೊಡಗು ಗೌಡ ವಿದ್ಯಾಸಂಘದ ಕಚೇರಿಯಲ್ಲಿ ಹೆಸರು ನೋಂದಣಿ ಮಾಡಿಕೊಳ್ಳಕಂತ ಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ನಾವು ತಿಳಿಸಿದಳು. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೆಳ್ಳಿ ಹಬ್ಬ ಇದೇ ತಿಂಗಳ 10 ಮಡಿಕೇರಿನ ಮೈತ್ರಿ ಸಭಾಬಾಡಲಿ ನಡೆದದೆ ಅಂತ ಗೊತ್ತಾಯಿತು. ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮದ ಉದ್ಘಾಟನೆ ನಾಳ್ದು ಡಿಸೆಂಬರ್ 9ನೇ ತಾರೀಕು ಹೊತ್ತಾರೆ 10:00 ಮಡಿಕೇರಿನ ಸಂತ ಜೋಸೆಫರ ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿದಳು. ಹವಾಮಾನ ವೈಪರೀತ್ಯ ಸೇರಿದಂಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಕಾಫಿ ಬೆಳೆಗಾರರು ಎದುರಿಸುತ್ತಿದ್ದು ನಷ್ಟ ಅನುಭವಿಸ್ತಿರ್ಕಾಕನ ಸರ್ಫೇಸಿ ಕಾಯ್ದೆಯನ್ನ ವಿಚಾರದಲ್ಲಿ ಮತ್ತಷ್ಟು ಒತ್ತಡಕ್ಕೆ ಒಳಗಾಗಿದ್ದ ಕಾಫಿ ಬೆಳೆಗಾರರಿಗೆ ಕಾಫಿ ಕೃಷಿ ಸರ್ಫೇಸಿ ಕಾಯ್ದೆನಡಿಯಲ್ಲಿ ಬಾದ್ಲೆ ಅಂತ ಕೇಂದ್ರ ಸರ್ಕಾರ ಪ್ರಕಟ ಮಾಡಿರುವುದರಿಂದ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗುತ್ತು ಅಂತ ಕೇಂದ್ರ ಕಾಫಿ ಮಂಡಳಿನ ಸದಸ್ಯ ತಳೂರು ಕಿಶೋರ್ ಕುಮಾರ್ ನಾವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕೆವಿಜೆ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಆರ್ಎಂ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಆರ್ಎಂ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದೂರ ದೇವಯ್ಯ 9480165997. ಅಲ್ರಿ, ಮಗಳ ಮದ್ವೆಗೆ ಇನ್ನೂ ಹಾಲ್ ಬುಕ್ ಮಾಡಿಲ್ಲ. ಎಲ್ಲಾ ತರಹದ ಫೆಸಿಲಿಟಿ ಇರೋ ಹಾಲ್ ಬುಕ್ ಮಾಡ್ಬೇಕು ಕಣೆ. ಅಂತ ಹಾಲ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಮೂರ್ನಾಡು ಬಲಮನಿ ರೋಡ್ ಅಲ್ಲಿ ಕಾಫಿ ಕ್ಯಾಸಲ್ ಕೂರ್ಗ್ ವೈಟ್ ಪೆಟಲ್ ಹಾಲ್ ಇದೆಯಲ್ಲ. ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿ, ಎಲ್ಲಾ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ, ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ, ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್, ರೂಮ್ಸ್ ಎಲ್ಲಾ ಇದೆ. ನಿಮ್ಮ ಸಮಾರಂಭಗಳನ್ನು ವರ್ಣರಂಜಿತಗೊಳಿಸಲು ಕೊಡಗಿನಲ್ಲಿ ದ ಬೆಸ್ಟ್ ಫಂಕ್ಷನ್ ಹಾಲ್, ಕಾಫಿ ಕ್ಯಾಸಲ್ ಕೂರ್ಗ್, ಬಲಮನಿ ರೋಡ್, ಮೂರ್ನಾಡು. ಕಾಲ್ 9900311311. ಕೊಡಗಲು ಪುತ್ತಲ ನಮ್ಮ ವರ್ಣತುಂದ ಚಿಂಗೆ, ಎಲ್ಲರೂ ನಲ್ಲ ತಂಬುಟು ಪುಡಿ ಎಲ್ಲಿ ಕಟ್ಟುವ ಅಂದು ತೋಡುವವೆ. ಇಕ್ಕ ತೋಡೋ ಬನ್ನಿ ವಾಂಡ, ನಿಂಗಡ ಪಕ್ಕದ್ರ 5 ಫ್ರಾಂಚೈಸಿ ಪೋಯಿ ನಲ್ಲ ತಂಬುಟು ಪುಡಿ ಕೊಂಡ ಮಾರಿ ಜೋದಾರ ತಂಬುಟು ಮಾಡಿ. ಕೂಟಕ ಸಾಂಪ್ರದಾಯಿಕ ರೀತಿಗೆ ಅಕ್ಕಿನ ಕತ್ತಿತು ಒಣಕಿತು ತೌಂತಿತು ಮಾಡ್ನ ಅಕ್ಕಿ ಪುಡಿ ಪಾಪುಟ್ಟು ಕಣ್ಮುಟ್ಟು ತರಿ. ಕೂರ್ದು ಕರಿ ಮಸಾಲ ಅಲ್ಲದೆ ಬೆಂಬಳೆ ಮಾಂಗೆ ಕೈಪುಡಿ ಪಾರ ಕಲತೇನೆ ಪೊಟ್ಟಿದ್ದೇನೆ ಎಲ್ಲಂಗು ಬಾರಿ. 5 ಕೊಡೋ ಸಮಾಜ ಕಾಂಪ್ಲೆಕ್ಸ್, ಪಿಂಜ ಕಾಲೇಜ್ ರೋಡ್, ಮಡಿಕೇರಿ. ಶಾನ್ ಬ್ರೋಕ್ ಕಾಂಪ್ಲೆಕ್ಸ್, ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್, ಪೊನ್ನಂಪೇಟೆ. ಕೊಡಗಿನಲ್ಲಿ ಹೆಸರುವಾಸಿಯಾದ ಎಲ್ಲರ ಅಚ್ಚುಮೆಚ್ಚಿನ ಕೊಡಗಿನ ಕೊಡವ ಸಾಂಪ್ರದಾಯಿಕ ಆಹಾರಗಳಿಗೆ ಪ್ರಸಿದ್ಧಿಯಾಗಿರುವ ಹೋಟೆಲ್ ಫೋರ್ಟ್ ಮರ್ಕರ. ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ಇಂಡಿಯನ್, ಚೈನೀಸ್ ಫುಡ್ಗಳು, ತಂದೂರ್, ಇತರೆ ವೈವಿಧ್ಯಮಯ ಫುಡ್ಗಳು ಲಭ್ಯವಿದೆ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆರಾಮದಾಯಕವಾಗಿ ಫುಡ್ನೊಂದಿಗೆ ಎಲ್ಲಾ ತರಹದ ಪಾನೀಯಗಳನ್ನು ಸೇವಿಸುವ ಅವಕಾಶವಿದೆ. ಬನ್ನಿ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ ಮತ್ತು ಬೋರೆಗೌಡ ಕಾಂಪ್ಲೆಕ್ಸ್, ವಿರಾಜಪೇಟೆ. ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪುನರಾರಂಭಗೊಂಡಿದೆ ಸಮುದ್ರ ರೆಸ್ಟೋರೆಂಟ್. ಬಾಳೆ ಎಲೆಯಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟ ಅಲ್ಲದೆ ನಾಟಿ ಶೈಲಿ ಊಟ, ನಾರ್ತ್ ಇಂಡಿಯನ್, ತಂದೂರಿ, ಆಂಧ್ರ ಶೈಲಿ ಊಟ ಸವಿಯಲು ಬನ್ನಿ. ಸಭೆ ಸಮಾರಂಭಗಳಿಗೆ ಫ್ರೀ ಹಾಲ್ ಲಭ್ಯವಿದ್ದು ನಿಮ್ಮಿಷ್ಟದ ಫುಡ್ ಆರ್ಡರ್ ಮಾಡಬಹುದು. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಹೊಸ ಮನೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಎಲ್ಲಾ ಹೊಸದೇ ತರಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇವಾಗ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಇದೆ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ 40% ಡಿಸ್ಕೌಂಟ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ಪುತ್ತರಿ ಹಬ್ಬದ ಸ್ಪೆಷಲ್ ಆಫರ್. 8,000 ಬಟ್ಟೆಗಳ ಖರೀದಿಗೆ 2,499 ಬೆಲೆ ಬಾಳುವ ಒಂದು ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ಖರೀದಿಗೆ 4,499 ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ಖರೀದಿಗೆ 6,999 ಒಂದು ಡಬಲ್ ಕ್ವೀಟ್ ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂದೋಳ ಕುಂಜಿರಾಗಿರೀಶ್ ಭೀಮಯ್ಯ. ಕೇಂದ್ರ ಸರ್ಕಾರ ತಂಜ ಕೊಡಪಂತ ಪ್ರತಿಷ್ಠಿತ ದೀನ್ ದಯಾಳ್ ಪಂಚಾಯತ್ ವಿಕಾಸ ಪುರಸ್ಕಾರಕ್ಕೆ ರಾಜ್ಯ ತಂಜ ಮಡಿಕೇರಿ ತಾಲೂಕರ ಗಾಳಿಬೀಡು ಪಂಚಾಯಿತಿ ಆಯ್ಕೆ ಆಯಿತು. ಅಲ್ಲತೆ ಈ ಪ್ರಶಸ್ತಿ ಪಡೆದ ರಾಜ್ಯತ್ರ ಒರೇ ಒರು ಪಂಚಾಯಿತಿಯಿಂದ ಪೆದಕೊಂದಿತ್ತು. 1 crore ಇನಾಮ್ ಕೂಡ ಕೊಟ್ಟದುಂಡು. ಗರಿಬತನ ನಿರ್ಮೂಲನ ಜೀವನೋಪಾಯ ಅಭಿವೃದ್ಧಿ ಅಂಶತ್ರಡಿಲಿ ಈ ಪುರಸ್ಕಾರ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ಕಟ್ಟಿತ್ತು. ಇದೇ ತಿಂಗಳ 14th ಡೆಲ್ಲಿರ ವಿಜ್ಞಾನ ಭವನತ್ತು ನಡೆಪ ಕಾರ್ಬಾರ್ಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಕೊಡಪಂದು ಪಂಚಾಯತ್ ರಾಜ್ ಸಚಿವಾಲಯ ಅರಿಚಿಟ್ಟಿತ್ತು. ಕಾಫಿ ಬಳಕಾರ ಸರ್ಫೇಸಿ ಕಾಯ್ದಂಜ ಆಯನಿಂಜ ತೊಂದರೆನ ಕೇಂದ್ರ ಸರ್ಕಾರ ತಟ್ಟಿ ನೀಕನದ ಸ್ವಾಗತ ಮಾಡುವಂದು ಕೇಂದ್ರ ಕಾಫಿ ಮಂಡಳಿಯ ಸದಸ್ಯ ತಳೂರ್ ಎ ಕಿಶೋರ್ ಕುಮಾರ್ ಅಭಿಪ್ರಾಯಪಟ್ಟತ್ತು. ಪ್ರಕಟಣೆಯಲ್ಲಿ ತಕ್ಕ ಬರಂದ ಅವು ಲೋಕಸಭೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ